ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಸರಿಯೂ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸಿಕ್ಕಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿರುವ ಸಿದ್ದಾಪುರ ತಾಲೂಕಿನ ಆವರಗುಪ್ಪದ ಸತೀಶ್ ದೊಡ್ಡಣ್ಣಯ್ಯ ಗೌಡರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಸತೀಶ್ ದೊಡ್ಡಣ್ಣಯ್ಯ ಗೌಡರ್ ಅವರಿದ್ದಾರೆ. ಈ ಸಿದ್ದಾಪುರ ಹತ್ರ ಆವರಗುಪ್ಪ ಗ್ರಾಮದವರು. 1 ಎಕರೆ ಜಮೀನು, ಕೂಡು ಕುಟುಂಬ. ಆದರೂ ಕೂಡ ಅನೇಕ ತೋಟಗಾರಿಕಾ ಬೆಳೆಗಳನ್ನು ಬೆಳ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂತೇಳಿ ಹೇಳ್ತಾರೆ. ಹೇಗೆ ಕೇಳೋಣ. ನಮಸ್ಕಾರ ಸತೀಶ್. ನಮಸ್ಕಾರ. ಏನೇನು ಮಾಡಿದ್ರಿ ಹೇಳಿ ನಿಮ್ಮ ತೋಟದಲ್ಲಿ? ನಮ್ದು ಕೂಡು ಕುಟುಂಬ ಅಂದ್ರೆ ನಾವು ಎಲ್ಲ ಡಿವೈಡ್ ಆಗಿದ್ದೀವಿ. ಈಗ 5 ಎಕರೆ ಜಮೀನು ಆಗೈತೆ ನಮ್ದು. ಅಂದ್ರೆ ನಮ್ಮ ಪಾಲಿಗೆ ಬರೋದು 1 ಎಕರೆ ಆಗೈತಿ. ಅಂದ್ರೆ ಮಣ್ಣರ್ದು ನಮ್ಮ ಹತ್ರ ಐತಿ. ಅದರಲ್ಲಿ ನಾವು ಪಚೌಲಿ ಮಾಡಿದ್ವಿ 2006. ನಾವು ಪಚೌಲಿ ಅಂದ್ರೆ ಧರ್ಮಸ್ಥಳ ಸಂಘದ ಸಂಘದಲ್ಲಿ ಸೇರಿದ್ವಿ. ಅವ್ರು ಸ್ವಲ್ಪ ಕೃಷಿ ಬಗ್ಗೆ ನಮ್ಗೆ ತರಬೇತಿ ಎಲ್ಲ ಕೊಡ್ತಾ ಇದ್ರು. ಆ ಗಿಡ ಈ ಗಿಡ ಹಾಕಿ ಅಂತ ನಮ್ಮ ಕೃಷಿ ಹೆಚ್ಚಿಗೆ ಆಸಕ್ತಿಯಾಗಿ ಪಚೌಲಿ ಅಂತ ಹಾಕಿದ್ವಿ. ಮತ್ತೆ ವಿದಿಷ್ಟಿಗೆ ಧರ್ಮಸ್ಥಳದಿಂದ ಬಸ್ ಬಂದಿತ್ತು. ಅಲ್ಲಿ ಬಂದು ನಮ್ಮ ಮತ್ತೆ ಖುಷಿ ಆಯ್ತು. ಕೃಷಿ ಬಗ್ಗೆ ಆಸಕ್ತಿ ಮಾಡಬೇಕು, ಜನ ಬರ್ತಾರೆ, ನಾವು ಸಮಾಜ ತೋರಿಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಗೆ ಮನಸ್ಸಿಗೆ ಇದಾಯ್ತು. ಅನಂತರ ಪಚೌಲಿ ಮಾಡಿದ್ವಿ, ನೋಡಿದ್ರು ಅದೆಲ್ಲ ಅಲ್ಲಿ ಕಳಿಸಿದ್ರು ಆಯ್ತು. ಆನಂತರ ಅದರಲ್ಲಿ ಅಡಿಕೆ ಹಾಕಿದ್ವಿ, ಮತ್ತೆ ಅಂತಂದ್ರ ಬಾಳೆ ಗಿಡ ಹಾಕಿದ್ವಿ, ಮತ್ತೆ ಮೆಣಸಿನ ಗಿಡ ಹಾಕಿದ್ವಿ, ನಮ್ಮ ಮನೆ ಬಳಕೆಗೆ ಏಲಕ್ಕಿನ ಹಾಕಿದ್ವಿ, ಮತ್ತೆ 1 ಎಕರೆಯಲ್ಲಿ 1 ಎಕರೆ ಗದ್ದೆ ಮಾಡಿದ್ವಿ, ಸ್ವಲ್ಪ ತೋಟನ ಮಾಡಿದ್ದೀವಿ. ಅದೆಲ್ಲ ಮಾಡಿ ಕೃಷಿಯಲ್ಲಿ ಅಂದ್ರೆ ನಾವು ನಮ್ಮ ಲೆವೆಲ್ ಏನೈತಿ ಜನ ಹೇಳ್ತಾರಂತ ಅಲ್ಲದು, ನಮ್ದು ಏನ್ ಲೆವೆಲ್ ಐತಿ ಆ ಲೆವೆಲ್ ಮಾತ್ರ ನಾವು ಮಾಡ್ಕೊಂಡು ಹೋದ್ರೆ ಕೃಷಿಯಲ್ಲಿ ನೆಮ್ಮದಿಯಿಂದ ಇರ್ಬೋದು. ಅದ್ ಯಾರೋ ಹೆಚ್ಚಿಗೆ ದೊಡ್ಡ ಇದು ಮಾಡಿದ್ರೆ ಅಂತೇಳಿ ನಾವು ಮಾಡಕ್ ಹೋದ್ರೆ ಸಾಲ ಮಾಡ್ಕೊಂಡು ಕೃಷಿ ಒಳಗೆ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ದು. ನಮ್ಮ ಲೆವೆಲ್ ಇದ್ರೆ ಮಾತ್ರ ನಾವು ಆರಾಮಾಗಿ ಜೀವನ ಮಾಡ್ಬೋದು, ಮತ್ತೆ ಕೃಷಿಯಲ್ಲಿ ನಮ್ಗೆ ನೆಮ್ಮದಿ ಕಾಣ್ಬೋದು ಮುಂದೆ ಇರ್ಬೇಕು ಅಂದ್ರೆ. ಮತ್ತೆ ಯಾವ್ದಲ್ಲಿ ನಾವು ಎಲ್ಲ ಕೆಲಸ ಮಾಡ್ತೀವಿ, ಇದು ಬಿಟ್ಟು ಸೈಡ್ ಬಿಸ್ನೆಸ್ ಅದು ಸಣ್ಣ ಪುಟ್ಟ ಮಾಡ್ತೀವಿ, ಅದರಲ್ಲಿ ನೆಮ್ಮದಿ ಇರಲ್ಲ, ಟೆನ್ಷನ್ ಹೆಚ್ಚಾಗೈತಿ. ಈಗ ನಮ್ದು ಏನೋ ಟೆನ್ಷನ್ ಇದ್ರು ಒಂದು ಸಲ ನಮ್ಮ ಜಮೀನಿಗೆ ಹೋಗಿ ಬಂದ್ರೆ ಆ ಬೆಳೆ ನೋಟ್ ನಮ್ಗೆ ಒಟ್ಟು ಖುಷಿ ಆಗ್ತೈತಿ. ಕೃಷಿಯಲ್ಲಿ ಖುಷಿ ಇದೆ ಅಂತ ಹೇಳ್ಬೋದು. ಈಗ ಸಣ್ಣ ಪುಟ್ಟ ಬಿಸ್ನೆಸ್ ಅಂದ್ರೆ ಏನು? ಅದು ರಿಂಗ್ ಬಾವಿ ತೆಗೆಸ್ತೀವಿ, ಹಾಳಚ್ಚಿ, ಮತ್ತೆ ರಿಂಗ್ ಬಾವಿ ರಿಂಗ್ ಮಾಡ್ತೀವಿ. ಅದೆಲ್ಲ ಸೈಡ್ ಬಿಸ್ನೆಸ್ ಬೇಕಾದ ಕೃಷಿಗೆ. ಕೃಷಿ ಒಂದೇ ಅದು ಸ್ವಲ್ಪ ಅದು ವರ್ಷದ ಇನ್ಕಮ್ ಅಲ್ಲ, ಅದು ಸ್ವಲ್ಪ ಹೊರೆ ಆಗ್ತಾ ಹೋಗ್ತೈತಿ. ಅದು ನಮ್ಮ ಸಾಲ ತಗೊಂಡು ಬಡ್ಡಿ ಕಟ್ಟೋದ್ರಿಂದ ಇದನ್ನ ಸೈಡ್ ಯಾವ್ದಾರು ಮಾಡ್ಕೊಂಡ್ರೆ ಹೈನುಗಾರಿಕೆ ಮಾಡ್ಬೋದು, ಯಾವ್ದಾದ್ರು ಮಾಡ್ಬೋದು. ಮಾಡ್ಕೊಂಡ್ರೆ ನಾವು ಕೃಷಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಇಲ್ಲ ನಾವು ಈಗ ಕೃಷಿ ಅಷ್ಟೇ ಮಾಡ್ಕೊಂಡ್ರೆ, ನೀವು ಉದಾಹರಣೆ ಅಡಿಕೆ ನಾವು ಕೊಯ್ದಿವಿ ಅಂದ್ರೆ ಅದಕ್ಕೆ ಕೆಲಸಗಳ ಆಳಿಗಳ ದುಡ್ಡು ಬೇಕಾಗ್ತೈತಿ. ಆ ದುಡ್ಡಿಗಾಗಿ ನಾವು ಅಡಿಕೆ ಆರ್ಬಾಗ್ತೈತಿ. ಸೈಡ್ ಒಂದು ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡ್ರೆ ಆ ದುಡ್ಡಲ್ಲಿ ನಾವು ಬಿಸಿರೆ ಖರ್ಚು ಎಲ್ಲ ಕವರ್ ಮಾಡ್ಕೊಂಡ್ರೆ ನಾವು ಅಡಿಕೆ ಏನು ಬರ್ತೀವಿ ಯಾವ್ದು ನಮ್ದು ಮಾರ್ಕೆಟ್ ಧಾರಣೆ ಹೆಂಗಿತ್ತು ನೋಡಿ, ಯಾವಾಗ ನೋಡಿ ಮಾಡ್ಬೋದು. ಅದಕ್ಕೆ ಕೃಷಿಗೆ ಸೈಡ್ ಬಿಸ್ನೆಸ್ ಸ್ವಲ್ಪ ಬೇಕಾಗ್ತೈತಿ, ಯಾವ್ದಾದ್ರೂ ಒಂದು. ಅದು ಇದು ಅಂತ ಇಲ್ಲ. ಮತ್ತೆ ನಮ್ಮ ರೈತರು ಏನ್ ಮಾಡ್ತಾರಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ಪಾಸ್ ಮಾಡ್ತಾರೆ. ಆ ಟೈಮ್ ಪಾಸ್ ಮಾಡೋದಕ್ಕಿಂತ ನನ್ನ ಲೆಕ್ಕದಾಗೆ ಟೈಮ್ ಒಂದ್ ಸಲ ಟೈಮ್ ಹೋದ್ಮೇಲೆ ಅದು ಮತ್ತೆ ಮರುಕಳಿಸ್ ಆಗಲ್ಲ ಆ ಟೈಮ್. ಅದಕ್ಕೆ ಟೈಮ್ ಅನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಆ ರೀತಿ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಕೃಷಿಯಲ್ಲಿ ಉನ್ನತ ಮಟ್ಟಕ್ಕೆ ಆಗಕ ಸಾಧ್ಯ ಇತ್ತು. ಅಂದ್ರೆ ಕೃಷಿಗೆ ಪೂರಕವಾಗಿರ್ಬೇಕು ಹೈನುಗಾರಿಕೆಯೇ, ಕುರಿ ಸಾಕಾಣಿಕೆ ಇರ್ಬೋದು, ಬೇಕಷ್ಟು ನಮ್ಗೆ ಅದು ಮತ್ತೆ ನಮ್ಗೆ ಇಂಟ್ರೆಸ್ಟ್ ಇರ್ಬೋದು ಆ ಕೆಲಸ ಮಾಡ್ಲಿಕ್ಕೆ, ಆಸಕ್ತಿ ಇರ್ಬೋದು. ಅದ್ರ ಮಾತ್ರ ಆ ಕೆಲಸ ಮಾಡಿ. ಜನ ಯಾವುದೋ ಹೇಳ್ತಾರೆ ಯಾವ್ದು ಸಬ್ಸಿಡಿ ಐತಿ, ಆ ಸಬ್ಸಿಡಿ ಆಸೆಗೆಲ್ಲ ಹೋಗ್ಬಾರ್ದು. ನಾವು ನಮ್ಮ ಒಂದು ನಂಬಿಕೆ ದೇವ್ರ ಮೇಲೆ ನಂಬಿಕೆ ಕೆಲಸ ಮಾಡ್ತೇವೆ. ಅದೇ ಕೃಷಿ ಮೇಲೆ ನಾನು ನಂಬಿಕೆ ಇಟ್ಟೆ, ಆ ಭೂಮಿ ತಾಯಿ ಹಿಂದೆ ಹೇಳ್ತಾರೆ ಭೂಮಿ ತಾಯಿ ಕೈ ಬಿಡಲ್ಲ ಅಂತೇಳಿ. ಆ ಭೂಮಿ ತಾಯಿ ನೂರು ಕೈ ಬಿಡೋದಿಲ್ಲ, ಅದು ನಂಬಿಕೆ ಇಡೋರು. ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ನಾವು ಮಾಡ್ತೇವೆ ಅಂದ್ರೆ ಅಲ್ಲ. ಮತ್ತೆ ನಾವು ಜಮೀನು ಒಳಗೆ ನಾವು ಕೃಷಿ ಮಾಡ್ತೀವಿ ಅಂದ್ರೆ ಸುತ್ತ ಮಧ್ಯೆ ನಮ್ಗೆ ಅನ್ಕೊಂಡು ಬೇಲಿ ಆಗಿರ್ಬೋದು, ಯಾವ್ದು ಜನಕ್ಕೆ ಯಾವ್ದು ಬರಬಾರ್ದು ಅಂದ್ರೆ ಎರಡನೇದಾಗಿ ನೀರಿನ ವ್ಯವಸ್ಥೆ ಇರಬೇಕು. ಮತ್ತೆ ನಮ್ಮ ಜಮೀನಿಗೆ ಹೋಗ್ಲಿಕ್ಕೆ ದಾರಿ ಮೇನ್ ಅದೇ ನಮಗೆ ಸಾಗಾಣಿಕೆ ಮಾಡಲಿಕ್ಕೆ. ಅದು ಇಂಥೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ರೆ, ನೀರು ವ್ಯವಸ್ಥೆ ಮಾಡ್ಕೊಂಡ್ರೆ ನಾವು ಕೃಷಿ ಒಂದು ಎಕರೆ ಅರ್ಧ ಎಕರೆ ಅದು ಗೊತ್ತಿಲ್ಲ, ಕೃಷಿ ಯಾವ ರೀತಿ ಹಂತ ಯಾವ ಬೆಳೆ ಮಾಡ್ತೀವಿ ನಾವು, ಅದನ್ನು ನಾವು ಇಂಪ್ರೂವ್ ಆಗ್ತಾ ಹೋಗ್ಬೋದು. ಮತ್ತೆ ನಾವೇ ಅದಕ್ಕೆ ಸಾಕ್ಷಿದ್ದೀವಿ. ಅಂದ್ರೆ ನಮ್ದು 2006 ಸಂಘಸದಲ್ಲಿ ಅದು ಯಾವ್ದು ಅನ್ನೋದು ಇಲ್ಲ, ಸಿದ್ದಾಪುರ ನೋಡ್ಲಾಗಿತ್ತು ನಾವು. ಸಂಘವೆಲ್ಲ ಮಾಹಿತಿ ಕೊಟ್ಟು ಮಾಡಿಸಿದ್ರು, ಆನಂತರ ಸಾಲ ಎಲ್ಲ ಮಾಡಿ ಎಲ್ಲ ಮಾಡ್ತೀವಿ. ನೀವು ಸಾಲ ಯಾವೆಲ್ಲ ತೀಸಿ ನಾವು ಆರಾಮಿದ್ದೀವಿ, 1 ರೂಪಾಯಿ ಸಾಲ ಅಂತಿಲ್ಲ. ನೀವು ಒಂದು 15 ಲಕ್ಷ 30 ಲಕ್ಷ ಮನೆ ಮಾಡ್ತಾ ಇದ್ದೀವಿ, 12 ಲಕ್ಷ ಖರ್ಚು ಮಾಡಿ ಈಗ ನಾವು 2 ಸ್ಲ್ಯಾಪ್ ಆಗಿದೆ ನಮ್ದು. ಅಂದ್ರೆ ಕೃಷಿನೂ ಪೂರ್ವ ಕಡೆ ಅಂದ್ರೆ ಅಡಿಕೆ ಭತ್ತ ಇನ್ನೂ ಕೊಡ್ಲಿಲ್ಲ, ಸೈಡ್ ಬಿಸ್ನೆಸ್ ಯಾವ್ದೋ ಮಾಡ್ತಾ ಅಂದ್ರೆ ನೀವು ಹೇಳ ಆಗ್ಲಿ ಹೇಳ್ದಂಗೆ ನಾವು ಅದು ರೇಟ್ ಬಂದಾಗ ನಾವು ಕೊಡ್ತೀವಿ, ಕೂಡಿರ್ತೀವಿ. ಅಂದ್ರೆ ಈಗ ನಾವು ಹೇಳ್ತಾ ನೀವು ಕಾರ್ ತಗೋರಿ ಅದು ತಗೋರಿ ತಗೋರಿ ಅಂತೇಳಿ ಅದೇ ಮಾಡಕ್ ಹೋಗಲ್ಲ ನಾವು. ನಮ್ ಲೆವೆಲ್ ಏನೈತಿ ಈಗ ಹೊಸ ಉದಾಹರಣೆ ಕಾರ್ ತರ್ಬೋದು ನಾವು, ನಮ್ಮ ಕೃಷಿಗೆ ಯಾವ್ದು ನಮ್ಮ ಬೈಕ್ ಸಾಕು ಹೇಳಿಕ್ ನಮ್ಗೆ ಸಾಗಣಿಕೆ ನಮ್ಗೆ ಆಟೋ ಇರ್ತೇವೆ ಮಾಡ್ಬೋದು. ಏನ ಹೇಳ್ತಾರೆ ನಾವು ಕರೆದು ಸಾಲ ಮಾಡ್ಕೊಂಡು ಅಂದ್ರೆ ಅದಕ್ಕೆ ರೈತ ಆತ್ಮಹತ್ಯೆ ಮಾಡೋ ಕಾರಣ ಅದೇ, ನಮ್ ಲೆವೆಲ್ ನೋಡ್ಕೊಂಡು ಮಾತ್ರ ಕರೆಕ್ಟ್. ಅದು ಈಗ ನಾವು ಯಾವ್ದೇ ಒಂದು ತಂದ್ರೆ ನಾವು ನಾಳೆನ ಕೊಡೋ ಲೆವೆಲ್ ಇರ್ಬೇಕು ನಾವು, ಯಾರು ಹೇಳ್ತಾರೆ ಅಂದ್ರೆ ಅದಾಗಲ್ಲ ಸಂಜೆ. ಅದಕ್ಕೆ ನಮ್ಮ ರೈತರು ಆ ತರ ಹಾಕಿದ್ದಾರೆ. ನೀವು ಸಾಲ ಯಾವ್ದಕ್ಕೆ ತಗೊಂಡಿದ್ರಿ, ಹೆಂಗ್ ಬಳಸ್ಕೊಂಡ್ರಿ? ಸಾಲ ಕೃಷಿಗೆ ತಗೊಂಡಿದ್ವಿ, ಬಾವಿ ಪಂಪು ಎಲ್ಲ ತಗೊಂಡು ಅದು ಸರಿಯಾದ ಮಟ್ಟಕ್ಕೆ ಅದು ಬಳಸಿದ್ವಿ. ನಮ್ಮ ಸಂಘದವ್ರು ಏನು ಪ್ರೇರಣೆ ಕೊಟ್ಟಿದ್ದು ಬಳಸ್ಬೇಕು ಅಂತೇಳಿ, ಅವ್ರು ಬಂದು ನೋಡ್ಲಿಕ್ಕೆ ಬರೀ ನಮ್ಮ ನಂಬಿಕೆ ಇರ್ತವ್ರಿಗೆ ಅದನ್ನು ಬಳಸಿದ ಅವರಿಗೆ ರಿಕವರಿ ಮಾಡಿ ತೋರಿಸಿದ್ವಿ. ಅದಕ್ಕೆ ನಾವು ಅದೇ ರೈತರಿಗೆ ಹೇಳ್ತದ್ರೆ ಈಗ ನಾವು ಯಾವ್ದೋ ಸಬ್ಸಿಡಿ ತಗೊಂಡು ಯಾವ್ದಕ್ಕೂ ಹಾಕೋದಲ್ಲ, ಅದು ಅದಕ್ಕೆ ಹಾಕ್ಬೇಕು. ಇಲ್ಲ ನಾವು ಸ್ವಂತ ಮಾಡಿ ಅದಕ್ಕೆ ಸರಿಯಾಗಿ ಮಾಡ್ಬೇಕು, ಅದು ಸಬ್ಸಿಡಿ ತಗೊಂಡು ಖರ್ಚು ಮಾಡಿ ಒಂದು ಅರ್ಥ ಇಲ್ಲ. ಅದು ಬಾವಿ ಖರ್ಚು ಭಾಳ ಬಂತ, ಅದು ತೋಡು ಬಾವಿ ನಮ್ಮಲ್ಲಿ ಬೋರ್ 2 ಬೋರ್ ಹಾಕ್ಸಿದ್ವಿ, ಬೋರ್ ಫೇಲ್ ಆಯ್ತು ನಮ್ದು. 3 ತೋಡು ಬಾವಿ ಐತಿ, ತೋಡು ಬಾವಿಯಲ್ಲಿ ಮೇಂಟೈನ್ ಮಾಡ್ತೀವಿ. ನಮ್ಮ ಮಲೆನಾಡಲ್ಲಿ ಬೋರ್ ಹೆಸರು ಹಾಕಲ್ಲ, 17 ವರ್ಷಕ್ಕೆ ಬೋರ್ ಫೇಲ್ ಆಗಿಬಿಡ್ತಾವೆ. ಬೋರ್ ಫೇಲ್ ಆಯ್ತು ಅಂದ್ರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿ ತೋಟ ಮಾಡಿ ಇಟ್ಟಿದ್ದಾವೆಲ್ಲ, 1 ವರ್ಷ ನಮ್ಮ ಬೋರ್ ಬೆಲ್ ಇರಲ್ಲ ಅಂತ ತೋಟ ಬರ ಹೋಗ್ಬಿಡ್ತೀವಿ. ಅವ್ರ ರೈತರು ಏನೂ ಆಗೋದಿಲ್ಲ. ಅದಕ್ಕೆ ನಮ್ಮ ಯೋಚನೆ ಪ್ರಕಾರ ಬಾವಿನೇ ಮಾಡಿಕೊಂಡ್ರೆ ಬಾವಿ ಶಾಶ್ವತ, ಅದು ಯಾವ ಕಾಲಕ್ಕೂ ತಲೆಮಾರು ತನಕ ಬಾವಿ ಇರ್ತೈತಿ. ನಮ್ಗೆ ದೊಡ್ಡ ಇದು ಮಾಡ್ತಾ ಹೋದ್ರೆ ನಮ್ಗೊಂದು ಮಾಡ್ತಾ ಹೋಗ್ಬೋದು ಖುಷಿಯಿಂದ. ತೋಡು ಬಾವಿ ಮುಖ್ಯ ಅಂತ ನನ್ನ ಲೆಕ್ಕ. ತೋಡು ಬಾವಿ ಬತ್ತಲ್ಲ ಬತ್ತ ಬತ್ತಲ್ಲ ಬತ್ತಲ್ಲ ಅಂದ್ರೆ 24 ಗಂಟೆ ಬೋರ್ ಹಂಗೆ ಬರಲ್ಲ, ಅದು ದಿನಕ್ಕೊಂದು 4 ಸಲ ಹೊಡೆದಿತ್ತು ಅಂದ್ರೆ ಎಲ್ಲ. ಒಂದು ಬಾವಿ ಹೆಚ್ಚಿಗೆ ಮಾಡ್ಕೊಂಡು ಬಿಟ್ರೆ ಲೈಫ್ ಲಾಂಗ್ ಇರುತ್ತೆ ಅದು, ಅಂದ್ರೆ ಬಯಲ್ಸೇಮ್ ಬಂದ್ರೆ ಎಲ್ಲೆಲ್ಲೂ ಬೋರ್ ಫೇಲ್ ಆಗ್ತಿತ್ತು ಅದು. ತೋಡು ಬಾವಿ ಶಾಶ್ವತ. ನೀವು ಅಲ್ಲಿ ಬಾವಿ ತೋಡ್ಬೇಕಂದ್ರೆ ಜಾಗ ಆಯ್ಕೆ ಹೇಗೆ ಮಾಡ್ಬೋದು? ಬಾವಿ ತೋಡ್ಬೇಕಂದ್ರೆ ನಮ್ಮ ಜಲ ನೋಡೋರು ಇರ್ತಾರೆ ನಮ್ಮೂರಲ್ಲಿ, ಹಿಂಗಾರು ಇರ್ತಾರೆ ಕಾಯಿ ಹಿಡಿದು ನೋಡ್ತಾರೆ, ಅಂತ ಕಡ್ಡಿ ಹಿಡಿದು ನೋಡ್ತಾರೆ. ಮತ್ತೆ ಮಳೆಗಾಲದಲ್ಲಿ ನಮ್ಗೆ ಹೆಚ್ಚಿಗೆ ಯಾವ್ದು ನೀರು ಹೇಳ್ತದೈತಿ ಅದು ನೋಡಿ ನಾವು ಬಾವಿ ತೆಗಿಬೋದು. ಒಂದು ಕಾಯಿ ಹಿಡ್ಕೊಂಡ್ರೆ ಕಾಯಿ ಮೇಲೆ ಹೇಳ್ತಾ ಹೋಗ್ತದೆ, ಅದು ಪಾಯಿಂಟ್ ಕೊಡ್ತಾರೆ ನಮ್ದವ್ರು. ಅಲ್ಲಿ ಭೂಮಿಯಲ್ಲಿ ಎಲ್ಲ ನೀರು ಇರ್ತೈತಿ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಹೊಡೆದ್ರೆ ಹೆಚ್ಚಿಗೆ ನೀರು ಬರ್ತೈತಿ, ಅದು ಮಾಡಿ ತೆಗಿತೀವಿ. ಈಗ ಕಡ್ಡಿ ಹಿಡ್ಕೊಂಡು ಹೋಗೋದು, ಕಾಯಿ ಹಿಡ್ಕೊಂಡು ಹೋಗೋದು, ಅದಕ್ಕಿಂತ ಈ ಭೂಗರ್ಭ ಶಾಸ್ತ್ರಜ್ಞರು ಇರ್ತಾರಲ್ಲ, ವೈಜ್ಞಾನಿಕವಾಗಿ ಅವರು ಇದು ಮಾಡ್ತಾರೆ, ಹಾಗ್ ಮಾಡೋದು ಒಳ್ಳೇದು ಅಥವಾ ಇರ್ತಿ ಕಾಯಿ ಕಡ್ಡಿ ಹಿಡಿದು? ವೈಜ್ಞಾನಿಕವಾಗಿ ನಾನು ಕರೆಕ್ಟ್ ನಂಬಲ್ಲ, ನಂಬ್ತೀನಿ 90% 10% ಫೇಲ್ ಆಗ್ತಾ ಇದಾವೆ. ನಮ್ದು ಈ ಕಾಯಿ ಹಿಡ್ಕೊಂಡು ನೋಡ್ತೀವಿ ಅಂದ್ರೆ ನಾವೊಂದು ಬಾವಿನ ತೆಗಿಸ್ತೀವಿ. ನಮ್ಮ ಊರಲ್ಲಿ ಒಬ್ಬ ಎಸ್ ಸಿ ನೋಡ್ತಾ ಇರ್ತಾನೆ, ಒಂದು 500 ಬಾವಿ ಜಲ ನೋಡಿದಾನೀಗ, ಒಂದು ಬಾವಿನೂ ಫೇಲ್ ಆಗಿಲ್ಲ. ವೈಜ್ಞಾನಿಕವಾಗಿ ನಾವು ಬೋರ್ ಹೊಡೆಸಿ ತೋರಿಸಿದ್ರೆ ಅದು ಫೇಲ್ ಆಗಿತ್ತು ಕೈಗೆ, ನಾವು ಅದೇ 50-50 ನಂಬ್ತೇವೆ ಅಷ್ಟೇ. ಎರಡು ತೋಡು ಬಾವಿ ನೀವು ತೋಡಿದ್ದೆಲ್ಲ ಕಡೆ ಜಲ ಇದೆ, 100 ಸಕ್ಸಸ್ ಆಗಿತ್ತು. ನಾವು ಬಾವಿನ ಮಾಡಿಸ್ತೇವಲ್ಲ, ಎಲ್ಲಿ ನಾವು ಮಾಡಿದ ಬಾವಿಯಲ್ಲಿ ಫೇಲ್ ಆಗಿಲ್ಲ. ಬಾವಿ ಶಾಶ್ವತ ಅಂದ್ರೆ ನಾವು ಕರೆಂಟ್ ಹೋದ್ರೂ ನಾವು ಎತ್ತಿ ಕೇಳ್ಬೋದು, ಏನು ಮಾಡೋದು, ಬೋರ್ ಅಲ್ಲದ ಕರೆಂಟ್ ಹೋದ್ರೆ ನೀರು ಎತ್ತಿಗಾಗಲೇ ಏನಾಗಲ್ಲ. ಅದು ಲೈಫ್ ಲೈನ್ ಶಾಶ್ವತ, ಹಿಂದಿನ ಕಾಲದಲ್ಲಿ ಏನು ಮಾಡಿದಾರಲ್ಲ ಅದೆಲ್ಲ ಶಾಶ್ವತವಾಗಿಯೋ ಐತಿ. ಈಗ ನಾವೇನು ವೈಜ್ಞಾನಿಕವಾಗಿ ಏನು ಮಾಡಿದೀವಲ್ಲ ಅಂದ್ರೆ ಸಕ್ಸಸ್ ಆಗೈತಿ, ಸ್ವಲ್ಪ ಸ್ವಲ್ಪ ಫೇಲ್ ಆಗ್ತೈತೆ ಅಷ್ಟೇ. ಅದು ಖರ್ಚು ಭಾಳ ಬರ್ತದೆ ತೋಡು ಬಾವಿಗೆ? ತೋಡು ಬಾವಿಗೆ ಖರ್ಚು ಕಡೆ ಬರ್ತೈತಿ. ಬೋರ್ ರೆಡಿ ಮಾಡ್ಲಿಕ್ಕಂದ್ರೆ ನಾವು ನಮ್ಮ ಊರಲ್ಲಿ 2 ಲಕ್ಷ ಬೇಕು ನಮ್ಗೆ ಎಲ್ಲದು ಖರ್ಚಾರ ತೆಗೆದು. ತೋಡು ಬಾವಿದ 50 ಅಡಿ ಹೊಡ್ಕೊಂಡ್ವಿ ಅಂದ್ರೆ 1.5 ಲಕ್ಷ ಮುಗಿಸ್ಬೇಕು ನಮ್ಗೆ. ಮುಗಿಸ್ದೆ ಒಂದು ಎಕರೆಲ್ಲ ಒಂದು ಬಾವಿಲಿ ಮೆಂಟೈನ್ ಮಾಡ್ಬೋದು. 6 ಅಡಿ ವಿಸ್ತಾರ ತಗೊಂಡು ನಾವು ಮಾಡಿದ್ರೆ ನಮ್ಮ ಜಮೀನೆಲ್ಲ 30-40 ಅಡಿ ಹೊಡೆದ್ಬಿಟ್ರೆ ಮೆಂಟೈನ್ ಮಾಡ್ಬೋದು. ಕಾರಣ ಅಲ್ಲಿ ಏನಿರ್ಬೋದು? ಈಗ ಬೋರ್ವೆಲ್ ಅದರಲ್ಲಿ ಬತ್ತ ಹೋಗುತ್ತೆ ಅಥವಾ ಜಲ ಸಿಗುವುದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ತೋಡು ಬಾವಿಯಲ್ಲಿ ಗ್ಯಾರಂಟಿ ಅಂತಿರಲ್ಲ, ಕಾರಣ ಏನಿರ್ಬೋದು? ಬೋರಲ್ಲಿ ಅಂತರ್ಜಲ ಆಗಿದ್ದಕ್ಕಾಗಿ ಅವ್ರ ಪಾಯಿಂಟ್ ಕರೆಕ್ಟ್ ಕೊಟ್ಟರೆ ಮಾತ್ರ ಅದು ಹರಿಯ ನೀರು ಕಟ್ಟಾದ್ರೆ ಮಾತ್ರ ಬೋರ್ ನೀರು ಬರ್ತದೆ. ಅದು ಈ ಬಾವಿಯಲ್ಲಿ ಹಂಗಿಲ್ಲ, ಬೋರ್ ಮತ್ತೆ 1-4 ಇಂಚ್ ಇರೋದಕ್ಕಾಗಿ ಆ ಪಾಯಿಂಟ್ ಗುರುತು ಮಾಡಿ ಸ್ವಲ್ಪ ಕಷ್ಟ ಆಗ್ತಾವ್ರಿ. ತೋಡು ಬಾವಿ ಹಂಗಿಲ್ಲ, ಆಳಿರೋ ಉಂಡ ಮಾಡೋಕ್ಕಾಗಿ ಸ್ವಲ್ಪ ಸೈಡ್ ಕೊಟ್ಟರಮ್ಮ ಅದ್ರ ರಿಂಗ್ ಒಳಗೆ ನೀರು ಬಂದ್ಬಿಡೋದು, ತೊಂದರೆ ಇಲ್ಲ ಹೊಡ್ಕೊಂಡು ಬರ್ತದೆ. ಬೋರ್ಲೆ ಸ್ವಲ್ಪ ಕಷ್ಟ, ಹಾಗೆ ನಮ್ದು 2-3 ಬೇ ಪೋಲ್ ಅದು. ಮತ್ತೆ ಈ ವರ್ಷ ನಮ್ದು ಪಕ್ಕದಲ್ಲಿ ಹೊಡೆದ್ರು, ಹೌದು ಅಷ್ಟೇ ಮೇಲೆ ನೀರೇ ಬಂದ್ಬಿಟ್ಟು ಕೆಳಗೆ ನೀರು ಬರಲೇ ಇಲ್ಲ. ಅಂದ್ರೆ ಜಮೀನ್ ಮೇಲೆ ಕೂತದು, ಕೆಲ ಏರಿಯಾದ ಮೇಲೆ ಹೋಗ್ತೈತಿ. ಅದಕ್ಕೆ ನಂಗೆ ನನ್ನ ಲೆಕ್ಕ ನಂಗೆ ಬೋರ್ ಇಂಟ್ರೆಸ್ಟ್ ಇಲ್ಲ, ಶಾಶ್ವತ ಬಾವಿನ ಅಂತೇಳಿ. ಅದಕ್ಕೆ ನೀರು ಮಳೆ ಬಂದಾಗ ನೀರು ಉಣಿಸೋದು ಹಂಗೇನು ಮಾಡ್ತಿರ್ಲಿ? ಇಲ್ಲ ಇಲ್ಲ ಇಲ್ಲ, ಆ ಥರ ಇಲ್ಲ. ನಮ್ಮದು ಜಮೀನು ತೆಗ್ದೇ ಬರುತ್ತಲ್ಲ, ಮಲೆನಾಡು ಅಲ್ಲ ಇದು, ಮಳೆ ಹೆಚ್ಚಿ ಆಗ್ತದೆ ಅಂದರೆ ಇಲ್ಲ. ಅಂದರೆ ಇಲ್ಲಿ ದೊಡ್ಡ ಜಮೀನ್ದಾಗ ಯಾರೂ ಇಲ್ಲ ನಮ್ಮಲ್ಲಿ, 10 ಎಕರೆ ಅನ್ನೋರು ಯಾರೂ ಇಲ್ಲ ಬಯಲುಸೀಮೆಗೆ. ಅಲ್ಲಿ 21 ಗಂಟೆನ ಬಳಸ್ತಾರೆ ಬೋರು ಬತ್ತಿ. ಇಲ್ಲಿ 1 ಎಕರೆ 2 ಎಕರೆ ಬೇಕಾಗಿ ಏನು 1 ದಿವಸಕ್ಕೆ 2-3 ತಾಸು ತೊಡಗಿಸ್ತಾವೆ ಅಷ್ಟೇ. ಅದಕ್ಕೆ ಬಾವಿಗೆಲ್ಲ ಏನು ನಮ್ಮಲ್ಲಿ ಸಮಸ್ಯೆ ಇಲ್ಲ. ಇಲ್ಲ ಬೋರು ಮಾಡ್ಕೊಳ್ಳಿ ಅವ್ರ ಖುಷಿಗೆ, ಬಾವಿನೂ ಇರ್ಬೋದು ನನ್ನ ಲೆಕ್ಕ. ಒಂದು ಸಲ ಬೋರ್ ಫೇಲ್ ಆಗಿಬಿಟ್ರೆ ಮತ್ತೆ ನಾವು ಇನ್ನು ಬೋರ್ ಹೊಟ್ಟು ಬಿದ್ದರೆ ಅಲ್ಲಿ ನೀರು ಬೀಳರ್ ಅಂತ ಹೋಟೆಲ್ ಹೋಗ್ಬಿಡ್ತೀವಿ. ಅದಕ್ಕಾಗಿ ಒಂದು ಮಾದರಿ ಮತ್ತವಾಗಿ ಒಂದು ಬಾವಿನ ಇದ್ರೆ ಅನುಕೂಲ ಅಂತ. ಈಗ ನಾವು 3 ಬಾವಿ ತಂದೀಗ, ಆದರೆ ಇನ್ನೊಂದು ಬೋರ್ ಹೊಡ್ಸ್ಬೇಕು ಅಂತ ನಮ್ಗೆ 5 ದಿನ ಹೊಡ್ಸ್ತೀವಿ, ಅಂದ್ರೆ ಬಾವಿ ಏನು ಶಾಶ್ವತ ಅದು. ಮತ್ತೆ ಈ ಬಾವಿ ತೋಡುವಾಗ ಎಷ್ಟು ಜನ ಇರ್ತೀರಿ, ಮತ್ತೆ ಹೇಗೆಲ್ಲ ಎಷ್ಟು ದಿನದಲ್ಲಿ ಮುಗಿಯುತ್ತಷ್ಟು ಬಾವಿ ತೋಡು? ಬಾವಿ ಸರ್ ಒಂದು 5 ಅಡಿ ರೌಂಡ್, ಒಂದು 30 ಫುಟ್ ನಾವು ಡೀಪ್ ಮಾಡೋದಿದ್ರೆ, ಯಾವ್ದು ಕಲ್ಲೆಲ್ಲ ಬರಲಿಲ್ಲ ಅಂದ್ರೆ 8 ದಿವಸಕ್ಕೆ ಮುಗಿಸ್ತೀವಿ. ಅದು ಮಣ್ಣು ತೆಗೆದು ಮತ್ತೆ ರಿಂಗ್ ಕುಡಿಸಿ ಎಲ್ಲ ಮಣ್ಣೆಲ್ಲ ಪ್ಯಾಕ್ ಮಾಡಿ ತೆಗಿತೀವಿ. ರಾಟಿ ಅಂತ ಮಾಡ್ತೀವಿ ನಿಮಗೆ. ಕೆಲವು ನಮ್ಮಲ್ಲಿ ಗಡಿಗಡಿ ಅಂತ ಇರೋದಲ್ಲ, ಅದ್ರಲ್ಲಿ ಜಗ್ತಾರೆ. ಕೆಲವು ರಾಟಿ ಅಂತ ಮಾಡ್ತೀವಿ, ಅವರು ಅನುಕೂಲವಾಗಿ ಮಾಡ್ತಾರೆ. ಕಲ್ಲು ಬಂದ್ರೆ ಅದು 15 ದಿವಸ ಆಗ್ತೈತಿ, ಮಣ್ಣು ಬಂದ್ರೆ ಕೆಲವು 30 ಅಡಿ ಒಂದು ವಾರದಲ್ಲಿ ಮುಗಿಸಿದೈತೆ. ನಾವು ಕೆಲಸಕಾರ ಮೇಲೆ ಡಿಪೆಂಡ್ ಅದು, ಅಂದ್ರೆ ಜವಾಬ್ದಾರಿ ಕೆಲಸ ಅದು. ಜವಾಬ್ದಾರಿ ಅಂದ್ರೆ ಒಳಗೆ ಕೆಲವು ಜನ ಇರ್ತಾರಲ್ಲ, ಮೇಲಿದ್ದ ಒಳಗೆ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಸ್ವಲ್ಪ ಕಷ್ಟ, ಸ್ವಲ್ಪ ಅನುಭವಿಸ್ತಾರ ಆಗ್ಬೇಕು. ಅಂದ್ರೆ ಅಂತ ಕೆಲಸ ಎಲ್ಲ ಮಾಡಿದ್ರೆ ನಮ್ಮ ರೈತರು ಇಂಪ್ರೂವ್ ಆಗ್ತಾರೆ, ಅದೆಲ್ಲ ಕೂಟ್ ಲೆಕ್ಕ ಅದು. ಅಂತೆಲ್ಲ ಸೈಡ್ ಮಾಡ್ಕೊಂಡ್ರೆ ನಾವು ಈ ಬೇಸಿಗೆಲಿ ಸ್ವಲ್ಪ ಕೆಲಸ ಕಡಿಮೆ ಇರುತ್ತಲ್ಲ, ಅದನ್ನ ಮಾಡ್ಕೊಂಡ್ರೆ ನಾವು ಕೃಷಿಯಲ್ಲಿ ಈ ನಮ್ಮ ಬೆಳೆ ನಾವು ಇಟ್ಕೊಂಡು ನಮ್ಮ ಟೈಮ್ ಮಾಡ್ಬೋದು. ನಾನು ನಮ್ಮ ರೈತ ಹೇಳ್ದಂಗೆ ಏನೋ ಒಂದು ಬೆಳೆ ಮುಗಸು ಮಾಡ್ತಾ ಹೋಗಿ ಅಂತೀವಿ. ನಿಮ್ಮ ಬೆಳೆ ಇಟ್ಕೋಬಹುದು, ಭತ್ತ ಇಟ್ಕೋಬಹುದು, ಅಡಿಕೆ ಇಟ್ಕೋಬಹುದು. ನೀವು ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಿ ಮಾಡಿದ್ರಿ, ಇದು ಖಾಲಿ ಮಾಡ್ಕೊಂಡ್ರೆ ಮಳೆಗಾಲದಾಗ ಮತ್ತೆ ಸಾಲ ಹೋಗ್ತಾರೆ. ಅದಕ್ಕಾಗಿ ನಮ್ಮ ರೈತರು ಅನಾವಶ್ಯಕವಾಗಿ ಹಾಳು ಮಾಡಿದ್ರೆ ಹಿಂಗೆ ಹಾಳಾಗಿದೆ. ಈಗ ನೀರು ಬರ್ತಾ ಇದೆ ಅಂತೇಳಿ ಜಲ ಬಂತು ಅಂತೇಳಿದಾಗ ಇನ್ನು ಮತ್ತೆ ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗೋಣ ಅಂತ ಹೋಗ್ತಿರೋ ಅಷ್ಟಕ್ಕೆ ಬಿಟ್ಟು ಹಂಗಿಲ್ಲ ಸರ್. ಒಂದು ಸಲ ನಾವು ರಿಂಗ್ ಬಾವಿ ಮಾಡ್ತೀವಲ್ಲ, ರಿಂಗ್ ಇಳಿಸ್ತೇ ಕಲ್ಲು ಇತ್ತು ಅಂದ್ರೆ ನಾವು ಮುಂದಿನ ವರ್ಷ ಅದೇ ಡೀಪ್ ಮಾಡ್ಬೋದು, ಅದೇ ಅದೇ ಡೀಪ್ ಮಾಡ್ಬೋದು. ಈಗ ನಮ್ದು ಕೊಟ್ಟಿ ಮಣ್ಣು ಅಂತ ಬರ್ತೈತಿ 15-20 ಫುಟ್ ನಂತರ, ಆನಂತರ ನಾವು ರಿಂಗ್ ಹಾಕ್ತೀವಿ. ಆ ರಿಂಗ್ ಹಾಕಿದ ವರ್ಷನೇ ನಾವು ಎಷ್ಟು ಡೀಪ್ ಮಾಡೋದು ಡೀಪ್ ಮಾಡ್ಬೇಕು. ಅದು ಮಳೆಗಾಲದಲ್ಲಿ ಹುತ್ತ ಮಣ್ಣು ಪ್ಯಾಕ್ ಆಗ್ಬಿಡುತ್ತೆ ಅದು ವಸ್ತು. ಆ ಬರೋ 8 ವರ್ಷ ಮಾಡ್ತೀವಿ ಅಂದ್ರೆ ಆ ರಿಂಗ್ ಇಳಿಯಲ್ಲ, ಆ ರಿಂಗ್ ಇಳಿಸಕ್ಕೆ ಹೋದ್ರೆ ಆ ರಿಂಗ್ ಗ್ಯಾಪ್ ಗ್ಯಾಪ್ ತಪ್ಪಿ ಮಳೆ ಮಣ್ಣು ಬೆಳೆಸಬೇಕಾಗ್ತೈತಿ. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದು ಆರ್ಡಿ ರಿಂಗ್ ಮೊದ್ಲು ಹಾಕಿದ್ರೆ ಅದಕ್ಕೆ 5 ಅಡಿ ರಿಂಗ್ ಹೊಳಕಿಸ್ತೀವಿ ತಗ್ಗಬೇಕು ಅಂದ್ರೆ ಅದು 10 ಫುಟ್ ಡೀಪ್ ಮಾಡ್ಬೋದು. ಅದಕ್ಕೂ ಮರ ವರ್ಷ ಕಡಿಮೆ ಆಯ್ತು ಅಂದ್ರೆ ಅದ್ರಲ್ಲಿ 4 ಫುಟ್ ರಿಂಗ್ ಇಳಿಸೋ ಅವಕಾಶ ಇರ್ತೈತಿ. ಅದಕ್ಕೂ ಕಡಿಮೆ ಅಂದ್ರೆ 30 ಫುಟ್ ಇಳಿಸೋ ಅವಕಾಶ ಇರ್ತೈತಿ. ಬೋರಲ್ಲಿ ಹಾಗೆ ಬರಲ್ಲ, ಒಂದು ಸಲ ಕೇಳಿದ್ರೆ ಬೋರ್ ಹೋಯ್ತದ ಇಷ್ಟ ಎಷ್ಟು ಈತ ನಾ ಹಿಡಿದಲ್ಲ ಈ ಬಾವಿ 4-5 ಹಂಗಂತೇಳಿ. ಆ ತರ 2 ಬಾವಿ ಮಾಡ್ಕೊಂಡ್ರೆ 1-2 ಎಕರೆ ಆರಾಮ ಡಿಪ್ ಎಲ್ಲ ಮಾಡ್ಕೊಂಡು ಬಿಟ್ರೆ ಸಾಕದು. ನಮ್ದ್ರಲ್ಲಿ ಡಿಪ್ ಮಾಡಿದ್ವಿ ನಾವು, ನೀರು ಕಡಿಮೆ ಬಳಸ್ಕೊಂಡೇನೆ ಮಾಡ್ತೀವಿ. ನೀರು ಐತೆ ಅಂತೇಳಿ ಅಂದ್ರೆ ಜಾಸ್ತಿ ಅನ್ನಿಸಲು ಉಪಯೋಗ ಮಾಡೋದು ಒಳ್ಳೇದಲ್ಲ. ಅತಿಯಾಗಿ ಉಪಯೋಗ ಮಾಡಿದ್ರೆ ಮಳೆಗಾಲದಲ್ಲಿ ಅಡಿಕೆ ಎಲ್ಲ ಕೊಳೆ ಹೋಗ್ತಿತ್ತು, ಭೂಮಿ ಸ್ವಲ್ಪ ಡ್ರೈ ಆಗೇ ಇರ್ಬೇಕು. ಉದಾಹರಣೆ ನಾವು ಕಾರ್ ಭತ್ತ ಮಾಡ್ತೀವಲ್ಲ, ಅದು ಅತಿಯಾಗಿ ನೀರು ಇಳಿಸಿದ್ರೆ ಹೇಳಲ್ಲ, ಅದು ಮಳೆಗಾಲದ ಬೆಳೆ ಸ್ವಲ್ಪ ಕುಂಠಿತ ಕಾರಣ ಅದು. ಈಗ ನಾವು ನೀರು 1 ವಾರಕ್ಕೆ 2 ಸಲ ಬಿಡ್ತೀವಲ್ಲ, ಮಣ್ಣು 5 ಫುಟ್ಲ ಮಣ್ಣು ಸ್ವಲ್ಪ ಉದ್ರೆ ಲೂಸ್ ಆಗ್ತೈತೆ, ಅವಾಗ ಬೇರೆ ಹೋಗ್ತಾವೆ. ನೀರು ನಿಂತಿ ಇದ್ರೆ ಅಲ್ಲಾಗ ಬೇರೆ ಹೋಗಲ್ಲ, ಸ್ವಲ್ಪ ಕುಂಠಿತ ಆಗದು. ನೀರು ಅತಿಯಾಗಿ ನೀರು ಕೊಡೋಕೆ ಅಂತ ಅರ್ಥ ಇಲ್ಲ, ಅದು ಎಷ್ಟು ಬೇಕಷ್ಟೇ. ನಾವು ಊಟ ಮಾಡ್ತೇವಲ್ಲ, ಅದೇ ಪ್ರತಿಯಾಗಿ ಊಟ ಮಾಡಿದ್ರೆ ನಮ್ಗೆ ಏನಾಗ್ತೈತಿ, ಅದೇ ಥರ ಭೂಮಿ ಆಗ್ತೈತಿ ಅಂತ. ಗೊಬ್ಬರ ಅತಿಯಾಗಿ ಗೊಬ್ಬರ ಕೊಡೋದು ಅರ್ಥ ಇಲ್ಲ, ಅದು ಅತಿಯಾಗಿ ಗೌರ್ಮೆಂಟ್ ಗೊಬ್ಬರ ಯಾವುದು ಅದು ಇದು ಗೊಬ್ಬರ ಕೊಟ್ಟು ಹಸಿರು ಹೆಚ್ಚಾಗಿ ಬಿಡ್ತಂದ್ರೆ ಮತ್ತೆ ಗಂಡು ಕ್ರಾಸ್ ಕಣ್ಣು ಇದೆಲ್ಲ ಆಗ್ತಿರ್ತಾವೆ. ಅದಷ್ಟು ನಾವು ಹಳ್ಳಿ ಗೊಬ್ಬರ ಬಳಸ್ಕೊಂಡು ಮಣ್ಣು ಹಾಕಿ ಇದು ಮಾಡ್ಕೊಂಡ್ರೆ ಸಾಕದು. ಇನ್ನು ಅಂಥದ್ದೇನು ರೈತರು ಖರ್ಚಿರಲ್ಲ ತೋಟಕ್ಕೆಲ್ಲ. ನೀರೊಂದು ವ್ಯವಸ್ಥೆ ಮಾಡ್ಕೊಂಡ್ರೆ ವರ್ಷಕ್ಕೆ 1 ಬುಟ್ಟಿ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಹಾಕಿ ಈಗ ನೀರು ಹಾಕ್ಲೇಬೇಕು, ಮತ್ತೆ 1 ಅಥವಾ 2 ಬುಟ್ಟಿ ಮಣ್ಣು ನೀರು ಕೊಟ್ಟರೆ ನಮಗೆ ತಂಬೋದು. ಅಥವಾ ಡೈಲಿ ಒಂದ್ಸಲ ನಾವು ನೀರೆಲ್ಲ ಬಿಡ್ತಾ ಇದ್ಬಿಟ್ರೆ ನಾವು ಸೈಡ್ ಇಲ್ಲ ತಿರುಗಾಟ ಮಾಡ್ತಾ ಸೈಡ್ ಬಿಸ್ನೆಸ್ ಮಾಡ್ಬೋದು. ನಾವೆಲ್ಲ ಹಾಗೆ ಮಾಡ್ತೇವೆ, ಈಗ ಅದು ಮಾಡ್ಕೊಂಡು ಸೈಡ್ ಮಾಡ್ತಾ ಇರ್ತೀವಿ. ಅಂದ್ರೆ ಮಳೆಗಾಲ ಖಾಲಿ ಇರ್ತೇವಲ್ಲ, ಅಂದ್ರೆ ನಾವು ಸಮಾಜದಲ್ಲಿ ಗುರುತಿಸ್ಬೇಕು ಅಂದ್ರೆ 2 ಬೇಕು. ಕೃಷಿ 80% ಇದ್ರೆ 20% ಇದು ಬೇಕು. ನಾವು ಸುಮ್ಮನೆ ಕೃಷಿನೇ ಮಾಡ್ತೀವಿ ಅಂದ್ರೆ ನಮ್ಮ ಸಮಾಜ ಗುರುತಿಸಕ್ ಆಗಲ್ಲ. ಈ ನಮ್ಮ ಕನೆಕ್ಟ್ನಾಗ ನಮ್ಗೆ ಹೇಳಿದ್ರು ಅಂದ್ರೆ ಅವ್ರು ನೋಡಿದ್ರೆ ಎಲ್ಲ ಅವ್ರು ಏನು ಅಂತೇಳಿ. ಅದಕ್ಕೆ ನಮ್ಮ ಮನೆಗೆ ಬಂದು ಹೇಳಿದ್ಬಿಟ್ಟವರು ನಾ ಸುಮ್ಮನೆ ಹಿಂಗೆ ಇದ್ರಾಗಲ್ಲ, ಮತ್ತೆ ನಾವು ಸಾರ್ವಜನಿಕವಾಗಿ ಭಾಗವಹಿಸ್ತೀವಿ. ಕೃಷಿ ಅಷ್ಟೇ ಮಾಡಲ್ಲ, ಉದಾಹರಣೆ ನಮ್ಮ SDMC ಅಧ್ಯಕ್ಷ ನಾವು ಇದ್ದೀವಿ, ನಮ್ಮ 2 ಗಂಡು ಮಕ್ಕಳೇ, ಇದು 2ನೇ ಸಲ ನಾವು ಅಧ್ಯಕ್ಷ ಆಗಿದ್ದೀವಿ. ಮತ್ತೆ ಅಕ್ಕಪಕ್ಕ ನಾವು ದೇವರು ಎಲ್ಲ ಇರ್ತಾವ, ಸಮಾರಾಧ್ಯ ಇಂಥವ್ರಲ್ಲ ಅದೆಲ್ಲ ಅದಕ್ಕೆಲ್ಲ ಭಾಗವಹಿಸಿ ಲೆಕ್ಕಾಚಾರ ಎಲ್ಲ ನಮ್ಮ ಹತ್ರ ಕೊಡ್ತಾರೆ, ಕರೆಕ್ಟಾಗಿ ಕೊಡ್ತೀವಿ. ಮತ್ತೆ ನಮ್ಮೂರಲ್ಲಿ 3 ವರ್ಷ ಕಾರ್ಯದರ್ಶಿ ಕೆಲಸ ಮಾಡಿದ್ದೀವಿ ಊರು ಗ್ರಾಮ ಕಮಿಟಿಯಿಂದ. ಇಂಥ ಹಲವಾರು ಇದರಲ್ಲಿ ಭಾಗವಹಿಸ್ತೀವಿ. ಕೆಲವು ಫಂಕ್ಷನ್ಗೆಲ್ಲ ನಮ್ಮ ಕರೀತಾರೆ ನಮ್ಮೆಲ್ಲ, ಆದ್ರೆ ನಮ್ಮ ಮನೆಯವರ ಟೈಮ್ ಸಿಗಲ್ಲ, ಆದರೂ ಆಗ ಅವಕಾಶ ಸಿಗುತ್ತಲ್ಲ, ಅವಕಾಶ ಯಾಕೆ ಸಿಗಲ್ಲ, ಒಂದ್ಸಲ ಅವಕಾಶ ಮಿಸ್ ಮಾಡ್ಕೊಂಡು ಸಿಗಲ್ಲ ಅಂತೇಳಿ ಬಂದ್ವಿ. ಈಗಲೂ ಅಷ್ಟೇ, ನಮಗೆ ಹೆವಿ ಕೆಲಸ ಇತ್ತು, ಆದ್ರೂ ಕನಸಾಗ ಹೇಳಿದ್ರಲ್ಲ ಅವಕಾಶಗಳು ಮಿಸ್ ಮಾಡ್ಕೊಬಾರ್ದು ಅಂತ. ಯಾಕಂದ್ರೆ ಒಂದು ಸಮಯಕ್ಕೆ ನಮ್ಮ ಹಿಂದೆ ಹೇಳ್ತಾ ಇದ್ರು, ನಮ್ಮ ಮನೆಗೆ ಯಾವುದೋ ಒಂದು ದೇವ್ರ ತಗೊಂಡು ಹೇಳ್ತದೆ, ಅವಕಾಶ ಬಿಡಬಾರ್ದು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಅದಕ್ಕಾಗಿ ಅವರೊಂದು ಮಾದರಿ ಪ್ರಕಾರ ಅವಕಾಶಕ್ಕೆ ಮಿಸ್ ಮಾಡ್ಕೊಳ್ಳೋದು ನನ್ನ ಉದ್ದೇಶ. ನಮ್ಮ ಮೂಲಕ ಹೇಳ್ತಾರೆ ಅಲ್ಲಿ ಎಲ್ಲಿ ಏನು ಹೋಗಲ್ಲ, ಸುಮ್ಮನೆ ರೋಡಲ್ಲಿ ಕೂತ್ ಮಾತಾಡ್ತಾರೆ ಬಿಟ್ರೆ ಅವಕಾಶ ಸಿಕ್ಕ ಹೋಗಲ್ಲ ಅಂತಾರೆ. ಅದು ಅವಕಾಶ ಸಿಕ್ಕ ಹೋಗ್ಬೇಕಂತ ನನ್ನ ಅನಿಸಿಕೆ. ಸಮಾಜದಲ್ಲಿ ಸ್ವಲ್ಪ ಮೇಲೆ ಬರಬೇಕು ಅಂದರೆ, ಯಾಕಂದ್ರೆ ನಾವು ಎಷ್ಟು ದಿನ ಬದುಕ್ತೀವಿ ಏನು ಗೊತ್ತಿರಲ್ಲ. ನಾವು ಮಾಡಿ ಸಾಧನೆಗಳು ಕಡ್ಡಿ ಕಾಣ್ಬೇಕಂತಷ್ಟೇ ಬಿಟ್ಟರೆ, ಅದಕ್ಕೆ ನಾನು ಜನರಿಗೆಲ್ಲ ಹೇಳೋದಷ್ಟೇ. ನಾವೊಬ್ರು ಜನರಿಗೆ ಮಾದರಿಯಾಗಿರ್ಬೇಕು ಅಂತ. ಸುಮ್ಮನೆ ನಾವು ಬಂದ್ವಿ ಹುಟ್ಟಿದ್ವಿ ಸತ್ವಿ ಹಿಂಗೆಲ್ಲ, ಹುಟ್ಟು ಸಾವಿನ ಮಧ್ಯ ಜೀವನ ಇತ್ತಲ್ಲ ನಮ್ದು, ಅದು ಒಂದು ಬಿಟ್ಟು ಹೋಗಿ ನಾವಿಲ್ಲಿ ಹೋಗ್ಬೇಕಾದ್ರೆ. ಈ ನಮ್ಮ ಪುನೀತ್ ಕುಮಾರ್ ಅವರು ಹೆಂಗೆ ಬಿಟ್ಟೋಗ್ಯಾರಲ್ಲ ಅದೇ ರೀತಿ ಮಾದರಿಯಾಗಿ ನಾವು ಸ್ವಲ್ಪ ನಮ್ಮೂರೆಲ್ಲರೂ ನಮ್ಗೆ ಹಾಳಕ್ಕೆ ಲೆವೆಲ್ ಹೋಗೋಕ್ಕಾಗಲ್ಲ. ಲಾಸ್ಟ್ ನಮ್ಮೂರಲ್ಲಿ ಮುಂದೆ ಮನೆ ಐತೆ, ಮುಂದೆ ಮನೆಗೆ ನಾವು ಗೊತ್ತಿರ್ಬೇಕು ಅಂತ ಹಿಂಗೆ. ಅದು ನಮ್ಮ ಸಮಾಜ ನಮ್ಗೆ ನೆಂಟು ಎಷ್ಟನ್ನ ಗೊತ್ತಿರಬಾರ್ದು. ಎಲ್ಲ ಜಾತಿ ಒಳಗದರು ಮತ್ತು ನಾವು ಎಲ್ಲಿ ಜಾತಿ ಗೀತೆ ಯಾವುದು ಭೇದ ಮಾಡಲ್ಲ. ನಮ್ಮ ತಗೊಂಡು ನಾವು ಕಾಪಾಡ್ಕೊಳ್ತೀವಿ. ಪ್ರಗಟ ಹೋದಾಗ ಎಲ್ಲ ಜಾತಿ ನಮ್ಮ ಕಾಮನ್. ಮತ್ತು ಅವ್ರಿಗೆ ಸ್ವಲ್ಪ ಯಾವ ನಮ್ಮ ಕೈ ಹೆಲ್ಪ್ ಆಗೈತಿ ಎಷ್ಟಾತ್ರ ಬಂದರೂ ನಾವು ಮಾಡಿಕೊಡ್ತೀವಿ. ಬಸವಣ್ಣನ ತತ್ವ. ಹಾಂ, ಬಸವಣ್ಣ ತತ್ವ ಅಂದರೆ ನಮ್ಮ ಧರ್ಮನ ಕಾಪಾಡ್ಕೊಳ್ಳೋದು, ಇಂಥ ಇದಕ್ಕೂ ಮಾದರಿ ಆಗ್ಬೋದು ಅಂತ ಹಿಂಗೆ. ಜನರಿಗೆ ಹೆಲ್ಪ್ ಆಗ್ಬೋದು, ನಮ್ಮಿಂದ ಹೆಲ್ಪ್ ಆಗ್ಬೋದು ಅಂತ ಹಿಂಗೆ. ಯಾಕೆ ನಮ್ಮ ದೇಹ ನಾವು ಸುಮ್ಮನೆ ನಾವು ಕೇಳಿ ಹೇಳ್ತೇವೆ ನಮ್ಮ ಸುಸ್ತಾಗಿದ್ದೀವಿ ಮಲಗ್ತೀವಿ ಹಂಗಿಂತ ಎಷ್ಟೇ ಮಲಗಿದ್ರೆ ಅವು ಒಂದಿನ ಹೋಗಲೇಬೇಕು. ಅದೇ ಅತಿಯಾಗಿ ಸುಸ್ತು ಮಾಡ್ಕೊಂಡಂತಲ್ಲ, ಅದು ನಮ್ಮ ದೇಹದ ಹೆಲ್ಪ್ ಆಗುತ್ತೆ ಅಷ್ಟೇ. ಅದು ನಾವು ಇದ್ದ ತನಕ ಮಾತ್ರ ನಮ್ಮ ಬೆಲೆ. ಈಗ ನಾವು ಬಂದಿವಿ ಅಂದರೆ ಜೀವ ಎತ್ತಿ ಬಂದಿವಿ ಅಷ್ಟೇ. ಜೀವ ಇದ್ದರೆ ನಮ್ಗೆ ಯಾರು ಇಲ್ಲಿ ಕರೆಯೋದಿಲ್ಲ, ಮುಗಿದ ಅಲ್ಲಿ ಹತ್ರ ಹೋಗಲ್ಲ. ಅದು ಈಗ ಬಂದಾಗ ನಾವು ಬೆಲೆ ಕೊಡ್ತೀವಿ ಬಿಟ್ಟರೆ ಸತ್ತ ನಂತರ ಹೆಣ ಬೇಡ ಅಂತಾರೆ ಅವರು. ನನ್ನ ಉದ್ದೇಶ ಇದ್ದಾಗ ನಾವು ನಾಲ್ಕು ಜನ ಹೆಲ್ಪ್ ಆಗಿ ಮದುವೆ ಆಗಬೇಕು. ಜನ ಹೇಳ್ತಾರೆ ಅಂತ ನಮ್ಗೆ ದೊಡ್ಡ ಹೆಡ್ಡಿಗೆ ಸನ್ಮಾನ ಬೇಕು ಅಂತಿಲ್ಲ, ನಮ್ಮ ಮನಸ್ಸಿಗೆ ಒಂದು ಕರೆಕ್ಟ್ ಆಗ್ಬೇಕು. ನಮ್ಮಿಂದ ನಾಲ್ಕು ಹೆಲ್ಪ್ ಆತರ ಅಂತೇಳಿ ಅದು ಇನ್ನೊಬ್ರು ಹೆಲ್ಪ್ ನಾವು ಉಪಯೋಗಿಸಿದ್ರೆ ಆಗ್ತಿಲ್ಲ ಅಂತ ನನಗೆ. ನಮ್ಮನ್ನೇ ಹೆಲ್ಪ್ ಆಗಬೇಕು. ನಾವು ನಮ್ಮ ಊರು ದೇಶ ಲೆವೆಲ್ ಕೂಡ ಆಗಲ್ಲ ನಮಗೆ. ನಮ್ಮ ಊರಿಗೆ ಏನು ಕೊಡ್ತೀವಿ ಅಂತ ಬೇಕಾಗ್ತಿತ್ತು. ನಮ್ಮ ಊರಿಂದ ನಮ್ಗೇನು ಬೇಕು ಅಂತ ಕೇಳೋದಲ್ಲ ನಾವು. ನಮ್ಮಿಂದ ನಮ್ಮ ಊರಿಗೆ ಏನು ಪ್ರಯೋಜನ ಆಗೈತಿ, ನಾಲ್ಕು ಜನ ಇದು ಅನುಕೂಲ ಅಂತ ಹಿಂಗೆ. ಅಣ್ಣ ತಮ್ಮ ಜೊತೆಗೆ ಇದರಲ್ಲಿ ಅಂದರೆ ಉಳುಮೆ ಎಲ್ಲ ಭೂಮಿ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ, ಅವ್ರು ಹೇಗೆ ಸಹಾಯ ಮಾಡಿ ಅಂದರೆ ನಾವು ಮನೆ ಬೇರೆ ಮಾಡ್ಕೊಂಡು ಆಸ್ತಿಯನ್ನು ರೆಕಾರ್ಡ್ ಬೇರೆ ಮಾಡಿಸ್ಕೊಂಡಿಲ್ಲ. ಅಂದರೆ ನಮ್ಮ ನಮ್ಮ ಪಾಲು ನಾವು ಮಾಡ್ತಿದ್ದೀವಿ ಅಂದರೆ ಅಣ್ಣ ತಮ್ಮದು ಕೆಲಸ ಮಾಡ್ತೀನಿ. ಅವ್ರದ್ದು ಕೊನೆ ಕೊಯ್ಲು ವೇದಕ್ಕೆ ಹೋಗ್ತೀವಿ ಬರ್ತೀವಿ, ಚೆನ್ನಾಗಿದೀವಿ. ಅಂದರೆ ನಮ್ಮೂರಲ್ಲಿ ಯಾರಿಗೂ ನಾವು ಒಂದು ಬೇಡ ಅನ್ನೋ ಆ ಥರ ವ್ಯಕ್ತಿಯಾಗಿ ಬರ್ತಾ ಇದೀವಿ. ಅದೇ ಇರ್ಬಾರ್ದು ಅಂತೇಳಿ ಎಲ್ಲರೂ ನಮ್ಗೆ ಇಷ್ಟಪಡ್ಬೇಕು. ನಮ್ಮಿಂದ ಏನು ಪ್ರಯೋಜನ ಆಗೈತೆ ಅನ್ನೋದಿಲ್ಲ. ಮತ್ತೆ ಯಾರಿಗೂ ಅನ್ನೋ ಹಿಂಸೆ ಕೊಡೋದು ಇದೆಯಲ್ಲ, ಏನು ತಪ್ಪು ಇದ್ರೆ ಅವ್ರಿಗೆ ತಪ್ಪು ಈ ಥರ ಮಾಡ್ಬಾರ್ದು ಮಾದರಿ ಕೊಡ್ಬೋದು ಆ ಥರ ಮಾಡಿ ಜೀವನ ಮಾಡ್ತಾ ಇದೀವಿ. ನಮ್ಮ ಅಣ್ಣ ತಂದು ನಂಬಿಕೆ ಐತೆ ನಮ್ಗೆ. ನಾವು ಹೇಳಿದೀವಿ ಅಂದರೆ ನಮ್ಮ ಥರದ್ದು. ಮಕ್ಕಳೆಲ್ಲ ಮಕ್ಕಳು ಎರಡು ಗಂಡು ಮಕ್ಕಳು ಸರ್ ನಮಗೆ, ಒಬ್ಬ 5ನೇ ಕ್ಲಾಸು 12ನೇ ಕ್ಲಾಸ್. ನಮ್ಮ ಶಾಲೆ ಉಸ್ತುವಾರಿ ನಾನೇ ಅಧ್ಯಕ್ಷ, ಇದು 2nd ಪಿರಿಯಡ್ ಇದು. ಅಲ್ಲಿ ಅಷ್ಟೇ ಅವ್ರಿಗೇನು ಹಿಂಸೆ ಕೊಡೋದು ಕೆಲವೆಲ್ಲ ನೋಡಿದ್ವಿ ಹೆಲ್ಲ ಹಂಗೆ ಅಂತೇಳಿ. ಅವ್ರಿಗೂ ಏನು ಕೆಲಸ ಮಾಡೋಕೆ ಅಷ್ಟೇ ಅಷ್ಟೇ, ಯಾರು ಜನ ಬಂದು ಉತ್ತರ ಕೊಡೋಕೆ ರೆಡಿ ಮಾಡಿದ್ದು ಅಷ್ಟೇ. ಈಗ ನಾವು ಊರಿಂದೆಲ್ಲ ದುಡ್ಡು 7-8 ಲಕ್ಷ ದುಡ್ಡೆಲ್ಲ ಬಳಸ್ತೇವಲ್ಲ, ಎಷ್ಟೊತ್ತಿಗೆ ಕೈ ನಮ್ಗೆ ಅದು ಲೆಕ್ಕಾಚಾರ ಕರೆಕ್ಟಿರ್ಬೇಕು. ಅಂದ್ರೆ ಮಾತ್ರ ನಮ್ಮ ಜನ ನಂಬ್ತಾರೆ ಅಷ್ಟೇ. ಸುಮ್ಮನೆ ನಾ ಯಾವುದೇ ಬಂತು ಏನೋ ಮಾಡಿದ್ವಿ ಅಂದ್ರೆ ಅದು ಬದುಕಲ್ಲ ಅಂತ. ಗೊಬ್ಬರ ಅದೆಲ್ಲ ಹೇಗೆ ತಯಾರು ಮಾಡ್ತೀರಿ? ಗೊಬ್ಬರ ನಾವು ಸೆಗಣಿ ಗೊಬ್ಬರ ಈಗ ಅದು ಮರದ ಎಲೆ ಐತೆ ಮುಂದಿರತ್ತಲ್ಲ, ಅದು ತಂದು ಈ ಸಲ ಕಂಕಾಟ್ ತಂದಿದ್ದೀವಿ. ಕಂಕಾಟ್ ಇದ್ರೆ ಅದು ಹಾಕ್ಲಿಕ್ಕೆ ಕೊಡಲ್ಲ. ಈ ಮಣ್ಣು ನೆಲದಲ್ಲಿ ನಾವು ಎಮ್ಮೆ ಏನ ಕಟ್ತೀವಿ ಅಂದ್ರೆ ಅದು ದಿನ ಒಂದು ಚೀಲ ಅಂದ್ರೆ ಒಂದು 15 ಕೆಜಿ ತಗೊಂಡು ಅದು ಹಾಕ್ಬಿಡ್ತೀವಿ ಹಿಂಗೆ. ಹಾಕಿ ಅದೆಲ್ಲ ತುಳಿದಿರುತ್ತಲ್ಲ ಅದು ಅದು ಒಳ್ಳೆ ಕಂಪೋಸ್ಟ್ ಹಾಕಿ ಅದು ಒಂದು ಹತ್ರ ಗುಡ್ಡೆ ಹಾಕ್ತೀವಿ. ಆ ಗುಡ್ಡೆ ಹಾಕಿದಂದ್ರೆ ಸ್ವಲ್ಪ ನೀರಿಗೆಲ್ಲ ಬಿಟ್ಟು ಒಂದು 1-2 ತಿಂಗಳು ರೆಡಿ ಹಾಕುತ್ತೆ. ಅದು ಒಳ್ಳೆ ಕಂಪೋಸ್ಟ್ ಗೊಬ್ಬರ ಹಾಕೋದು. ಅದನ್ನು ನಾವು ಜಮೀನಿಗೆ ಹಾಕ್ತೀವಿ ಅಡಿಕೆ ಮರಕ್ಕಾಗಿ. ಅವಾಗ ನಮ್ದು ಇದು ರೋಗಗಳಿರ್ತಾವಲ್ಲ ಕಾಂಡ ಕೊಡೋಕ್ಕಾಗಲ್ಲ, ಅದನ್ನ ಸರಿಯಾಗಿ ಬಳಸಿದ್ರೆ ಆ ಗಿಡ 10th ಬರುತ್ತೆ ನಮ್ಮ ಹಳ್ಳಿ ಗೊಬ್ಬರದಲ್ಲಿ. ಆ 10th ಮಗಳು ಸಣ್ಣ ಪುಟ್ಟ ಹುಳುಗಳು ಅದು ಬರ್ಲಿಕ್ಕೆ ಆಗಲ್ಲ. ನಾವು ಗೌರ್ಮೆಂಟ್ ಗೊಬ್ಬರ ಹಾಕಿ ಏನಾಗುತ್ತೆ ಫಾಸ್ಟ್ ಬೆಳೆ ಬರ್ತೈತಿ, ಅದು ಬಳ್ಳಿ ತರ ಬೆಳೆದು ಅದು ನೀರನ್ನು ಹೆಚ್ಚಿಗೆ ಇರ್ತೈತಿ. ಅದು ಹುಳ ಅದಕ್ಕೆ ಕಾಂಡ ಕೊಡಕ್ಕೆಲ್ಲ ಬರ್ಲಿಕ್ಕೆ ಹೆಚ್ಚು ಸಾಧ್ಯತೆ ಐತಿ. ಆದಷ್ಟು ನಾವು ಕೃಷಿಯೊಳಗೆ ಇದೇ ನಾವು ಸಾವಯವ ಕೃಷಿನ ಮಾಡಿದ್ರೆ ಬೆಳವಣಿಗೆ ಸ್ವಲ್ಪ ಕುಂಠಿತ ಇರ್ಬೋದು. ಅಂದ್ರೆ ಬೆಳವಣಿಗೆ ಕುಂಠಿತ ಇದ್ದು ನಮ್ಮ ಇನ್ಕಮ್ ಕಡೆಗೆ ಬಂದ್ರು. ನಾವು ಇಲ್ಲಿ ಗೌರ್ಮೆಂಟ್ ಗೊಬ್ಬರ ಹೋಗಿ ಖರ್ಚು ಲೆಕ್ಕ ಹಾಕಲ್ಲ, ಯಾರು 2,000 ರೂಪಾಯಿ ಒಂದು ಚೀಲ ಗೊಬ್ಬರ ಇರ್ತೈತಿ, ಯಾವ ದೊಡ್ಡ ಲೆಕ್ಕ ಹಾಕಲ್ಲ ನಾವು. ಅಲ್ಲಿ ಕುಂಠಿತ ಅಂತಂದ್ಬಿಟ್ರೆ ಅದಕ್ಕೆ ತಲೆ ಮಾಡಿದ್ರೆ ಸಾವಯವ ಕೃಷಿ ಮಾಡಿದ್ರೆ ನಮ್ಗೆ ಅಡ್ಡಿಲ್ಲ, ಬೆಳೆನೂ ರೋಗ ಇರಲ್ಲ ಮತ್ತೆ ಆರೋಗ್ಯ ಚೆನ್ನಾಗಿರ್ತೈತಿ. ಅಡಿಕೆ ಎಲ್ಲ ಎಷ್ಟು ಬಂತು? ಅಡಿಕೆ ಸರ್ ನಮ್ದು 1.5-3 ಲಕ್ಷ ಹೊರಟಾಗ್ತೈತಿ. 7-8 ಕ್ವಿಂಟಲ್ ಅಡಿಕೆ ಹಾಕೈತೆ. ಅಂದ್ರೆ ಇನ್ನೂ ಕೊನೆಗೆ ಬರ್ದೈತಿ ಹೆಚ್ಚಿಗೆ. ಮಾರ್ಬೇಕೀಗ ಇಲ್ಲ ಇದು ಯಾವುದು ಮಾರಲ್ಲ. 1 ಹತ್ರ 10 ಗುಡ್ಡೆ ಇತ್ತು, ಅದನ್ನ ನಾವು ಬಲ್ಗುರ್ಕಿ ಅಂತ ಕೊಡ್ತೀವಿ. 1 ವರ್ಷದ ಬೆಳಗ್ಗೆ ಇಂತಿಷ್ಟು ದುಡ್ಡು ಅಂತೇಳಿ ಅವ್ರಿಗೆ ಕೊಟ್ಟು ದೂರದ್ದು ಏನು ಇದೈತಲ್ಲ ತೋಟ, ಅದನ್ನ 1-10 ಗುಡ್ಡೆ ಐತಿ, ಅಲ್ಲ 3-4 ಕ್ವಿಂಟಲ್ ಅಡಿಕೆ ಹಾಕೈತೆ. ಅದನ್ನ ಬೇರೆ ಕೊಟ್ಬಿಡ್ತೀವಿ. ನಮ್ಮ ಮನೆ ಹತ್ರ ಏನಿತ್ತಲ್ಲ ಮತ್ತೆ ಆಳುಗಳ ಸಮಸ್ಯೆ ಇರೋದಕ್ಕಾಗಿ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂಡಂತೆ ಅವ್ರಿಗೆ ಕೊಟ್ಟು 10 ನಾವು ಮಾಡ್ಕೊಳ್ತೀವಿ. ಅದೊಂದು 5-6 ಕ್ವಿಂಟಲ್ ಅಡಿಕೆ ಐತೆ, ಅದನ್ನ ಕೊಟ್ಟಿಲ್ಲ. ಅದನ್ನ ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಅಡಿಕೆ ಮಾರ್ಲಿಕ್ಕೆ ಆಗಲ್ಲ, ದುಡ್ಡು ನಾವೇನು ಅಡ್ಜಸ್ಟ್ ಮಾಡ್ಬೋದು. ಅದನ್ನ ಸೈಡ್ ಯಾವ್ದು ಮಾಡಿದೆ ಸುಮ್ಮನೆ ಓಡಾಡ್ತಿದ್ವಿ ಅಂದ್ರೆ ಅದು ಯಾವಾಗಲೂ ಕೊಟ್ಟಾಗಿರ್ತೀವಿ ನಮ್ಗೆ. ಅದು ಇದು ಹೇಳಕ್ ಜೀವನ ಹೇಳಕ್ ಕೊಡಲ್ಲ ಏನಂತೇಳಿ ಯಾವ ಖರ್ಚು ಅಂತೇಳಿ. ಮಗದಾಗ ಏನೋ ಸಮಸ್ಯೆ ಬಂತು ಅಂದ್ರೆ ರೈತರಿಗೆ ಇರೋದೇ ಮಗದ ಖರ್ಚು, ಅದು ಯಾವಾಗ ಅನುಕೂಲ ಇಟ್ಟಿರ್ತೇವೆ ಅದು. ಹಾಗಾಗಿ ನೀವು ಬೇರೆಯವ್ರ ತೋಟ ನೋಡಿ ಅವರು ಹಿಂಗ್ ಮಾಡಿದ್ರೆ ನಾವು ಒಂದ್ ಸ್ವಲ್ಪ ಅಳವರ್ಸು ಹಿಂಗೇನ್ರ ಅದನ್ನ ನೋಡಿ ಕಲ್ತಿದ್ವಿ ನಾವು. ಸುಮ್ಮನೆ ಹೋದಾಗ ಹಿಂಗೆ ನೋಡ್ತೀವಿ ನಾವು. ವಯಸ್ಸು ಲೆಕ್ಕ ಬರಲ್ಲ ಕಲಿಯಲಿಕ್ಕೆ, ಕಲಿಯಲಿಕ್ಕೆ ವಯಸ್ಸೇ ಇಲ್ಲದ್ದು. ಅದಕ್ಕೆ ಇನ್ನೊಬ್ರು ಕೇಳ್ಕೊಂಡು ಅವ್ರ ಮಾದರಿ ಹತ್ರ ನಮ್ಮ ಮಾದರಿ ಎರಡು ಕೆರಡಿಕ್ ಯಾಕೆ ಮಾಡ್ಕೊಂಡು ನಾವು ಯಾವ್ದು ಒಳ್ಳೇದು ಅಂತೇಳಿ ಆ ತರ ಮಾಡ್ತೀವಿ. ಮಾಡೋದು ಒಳ್ಳೇದು, ಆ ಮಾಡೋದು ಅಲ್ಲ, ನಮ್ದೇ ಅನುಭವ ಅಂತ ನಾವೇ ದೊಡ್ಡವ್ರು ಅಂತ ಹೇಳಕ್ ಆಗಲ್ಲ. ಅದು ಇನ್ನೊಬ್ರು ಸಲಹೆ ಬೇಕೇ ನಮ್ಗದು, ಸಲಹೆ ಎರಡು ಮಿಕ್ಸ್ ಮಾಡಿ ನಾವು ವಿಚಾರ ಮಾಡೋದು, ವಿಚಾರ ಮಾಡಿ ಶಕ್ತಿ ಇರುತ್ತಲ್ಲ ನಮ್ಗದು, ವಿಚಾರ ಮಾಡಿ ಇದು ನಮ್ಗೆ ಕರೆಕ್ಟ್ ಸರಿ ಅಂತ ಕಂಡ್ರೆ ಅದನ್ನ ಅಳಿಸ್ಕೊಳ್ಸ್ಕೊಂಡ್ರೆ ನಾವು ಕೃಷಿಯಲ್ಲಿ ಮೇಲ್ ಬರೋ ಸಾಧ್ಯತೆ ಐತಿ. ಎಷ್ಟು ದನಗಳು ನಮ್ದು? ಒಂದು ಹೆಚ್ಚಿಗೆ ಸಾಕಲ್ಲ, ಈಗ ಹುಲ್ಲಿಂದು ಇದೆಲ್ಲ ಹೆಚ್ಚಿಗೆ ಇರೋದಕ್ಕಾಗಿ ನಮ್ಮ ಮನೆ ಬಳಕೆಗೆ ಎಮ್ಮೆ ಒಂದು, ನಮ್ಮ ಗೋಪೂಜೆಗೆ ಒಂದು ಆಕಳನ್ನು ಕಟ್ಕೊಂಡಿವಿ. ಅದು ಉಳಿದ ಗೊಬ್ಬರ ನಾವು ತಗೊಳ್ತೀವಿ, ಅಲ್ಲಿ ನಮ್ಗೆ ಒಳ್ಳೆ ಗೊಬ್ಬರ ಗೊತ್ತಿರತ್ತಲ್ಲ ಹಾಗೆ ತಗೊಳ್ತೀವಿ. ಹಾಗಾಗಿ ಜೊತೆಗೆ ನಮ್ಮ ಬೇರೆ ಆದಾಯದ ಮೂಲ ಇತ್ತು ಅಂತ ಹೇಳಿದ್ರೆ ಕೃಷಿಯೂ ಕೂಡ ಪೂರಕವಾಗಿರುತ್ತೆ, ನಮ್ಗೆ ಹೆಚ್ಚು ಕಡಿಮೆ ಎಡವಿದ್ರು ಏನಾದರೂ ಸಹಾಯ ಆಗುತ್ತೆ. ಹೌದು, ಅದೇ ನಾ ಹೇಳಿದಂಗೆ ಈಗ ಕೃಷಿ ಅಷ್ಟೇ ನಂಬಿಕೆ ಅಂತಕ್ಕಿಂತ ಸೈಡ್ ಏನಾದ್ರು ಒಂದು ಮಾಡ್ಕೊಂಡ್ರೆ ಈಗ ಏನೋ ಹೇಳಕ್ ಈಗ ಆರೋಗ್ಯ ಹೇಳಕ್ಕೆ ಏನೇ ಇರ್ತಾರ ಅಂತೀವಿ, ಅವಾಗ ಒಂದು ಸಲ ನಾವು ಕೃಷಿ ಪೂರ್ತಿ ಮಾಡಿ ಸಾಲ ನಮ್ಮ ಸಾಲ ಮಾಡಿಬಿಡ್ತೀವಿ, ಆ ಸಾಲ ತೀರಿಸಲಿಕ್ಕೆ ಸಿಕ್ಕಾಪಟ್ಟೆ ವರ್ಷ ಆಗ್ತದೆ. ಆನಂತರ 10 ವರ್ಷ ನಂತರ ನಮ್ಗೆ ಆ ವಯಸ್ಸಾಗ್ತೈತಿ, ಸಾಲ ಸಾಗಲ್ಲ, ಮಕ್ಳು ಹೊರಾಕೈತಿ. ಅದಕ್ಕೆ ಒಂದು ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಮಿತಿ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೊಂಡು, ಹಬ್ಬ ಹರಿದಿನಗಳು ಬರ್ತವೆ ಆಡಂಬರ ಮಾಡಲಿ, ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು, ಯಾರೋ ಮಾಡ್ತಾರ ಅಂತೇಳಿ ನಾವು ಮಾಡಕ್ ಹೋಗುದೆ, ನಮ್ಮ ಮಿತಿಯಲ್ಲೇ ಮಾಡ್ಕೊಂಡ್ರೆ ಉನ್ನತ ಮಟ್ಟಕ್ಕೆ ಹೋಗೋ ಸಾಧ್ಯ ಐತಿ, ಮತ್ತೆ ನಾವು ಖುಷಿಯಿಂದ ಇರ್ಬೋದು. ಈಗ 20-25-30 ಲಕ್ಷ ರೂಪಾಯಿ ಮನೆ ಕಟ್ತೀವಿ ಅಂತ ಅಂದಾಗ ಆದಾಯದ ಮೂಲಗಳು ಕೃಷಿನೂ ಆಯ್ತು, ಮತ್ತೆ ನೀವು ಮಾಡುವಂತ ಬೇರೆ ಬೇರೆ ಕೆಲಸಗಳು ಆಯ್ತು, ಇವೆಲ್ಲಾನು ಸೇರಿ ಕೃಷಿ ಸರ್ ನಮ್ದು ಈಗ 2-3 ವರ್ಷದ ಅಡಿಕೆ ಹೆಚ್ಚಾಗಿ ಬಾವಿ ಎಲ್ಲ ಮಾಡಿದ್ಮೇಲೆ ಕೃಷಿ ಬರ್ತಾ ಐತಿ. ಮೊದಲೆಲ್ಲ ನಾವು ಕೂಲಿದ ಅವತ್ತು ಹೋಗಿ ನಾವು ಸಂಘದ ಸಾಲನೇ ಕಟ್ಟಬೇಕು, ಆ ಲೆವೆಲ್ಗೆ ಇದ್ವಿ. ಅಂದ್ರೆ ಊರಲ್ಲೆಲ್ಲ ನಮ್ಗೆ ಇವ್ರು ಏನ್ ಸಾಲ ಮಾಡಿದ್ದಾರೆ, ಇವರು ಉದ್ದಾರ ಕಷ್ಟ ಹಳ್ಳಿ ಹೇಳ್ತಾವಲ್ಲ ಆತ ಹೇಳ್ತಾ ಇದ್ರು, ಅದು ನಮ್ಗೆ ಸ್ವಲ್ಪ ಯಾರೋ ಹೇಳಿದ್ರು ಹಂಗೆ ಅಂತ, ಅವ್ರನ್ನ ಕೇಳಿಲ್ಲ ನಾವು, ಕೆಲವರು ಕೇಳಿಬಿಡ್ತಾರೆ ನಮ್ಗೆ ಹಿಂಗೆ ಅಂತ ಹಂಗೆ ಅಂತೇಳಿ, ಅದನ್ನ ಮನಸ್ಸನ್ನ ಹಿಡ್ಕೊಂಡು ಇವ್ ಹೀಗಾಗಿ ಹೇಳಿದಾರಲ್ಲ ಅಂತೇಳಿ ಆದಷ್ಟು ನಾವು ಎಷ್ಟು ಕೆಟ್ಟ ಕೆಲಸ ಮಾಡ್ತೀವಿ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಇದ್ರೆ ನಾವು ಸಂಜೆ 10 ಗಂಟೆಯಿಂದ ಕೆಲಸ ಮಾಡ್ತೀವಿ. ಅಂದ್ರೆ ಟೈಮ್ ಹೆಚ್ಚು ಮಾಡ್ಕೊಂಡು ಅದಕ್ಕೆ ನಿದ್ದೆನ ಆರೋಗ್ಯನ ಹಾಳು ಮಾಡ್ಕೊಬಾರ್ದು, ಆ ತರ ಕವರ್ ಮಾಡ್ಕೊಂಡು ನಮ್ಮ ಇನ್ಕಮ್ ಹೆಚ್ಚಿಗೆ ಮಾಡಿಕೊಂಡು ಆನಂದ್ರೆ ಆ ಕಂತುಗಳು ಸಾಲಗಳಿರುತ್ತಲ್ಲ, ಒಂದು ಕಂತು ಕಟ್ಟಬೇಕು ಯಾವ ಮಾಡಿಲ್ಲ, ಯಾಕೆ ನಾವು ಮನಸ್ಸೇ ಹೇಳಿದ್ದ ನಮ್ಗೆ ನೀವು ಸಾಲ ಮಾಡಿದ್ರೆ ಏನಾಗಿರ್ತಾರೆ ಅಂತೇಳಿ. ಅದನ್ನ ಮನಸ್ಸಿನ ಇಟ್ಕೊಂಡು ಅವನೇ ಕಡೆಗೆ ಬಂದು ಇಲ್ರಿ ನೀವು ಅಡ್ಡಿ ಚೆನ್ನಾಗಿ ಎಲ್ಲ ಕಟ್ಟಿದೆ ಅಂತ ಹೇಳಿ ಆ ತರ ತೋರಿಸಿದ್ವಿ. ಅವಾಗ ಈಗ ಅತ್ತೆ ಊರಾಗ ನಮ್ಗೆ ಯಾರು ಮಾತಾಡಲ್ಲ, ಈಗ ಈಗ ನಾವು ಕೇಳಿದ್ರು 50 ರೂಪಾಯಿ ಹಿಂಗೆ ಕೇಳಿದ್ರೆ ಗೌಡ್ರು ಬಂದಿರಲ್ಲ ಆ ಕಡೆ ಅಡ್ಗೆ ಮಾಡಿ ಕೊಡ್ತಾರೆ. ಆ ತರ ನಾವು ಜೀವನದಲ್ಲಿ ಅಳವಡಿಸಿದ್ರು ಅಂತ. ಎಲ್ಲಿ ತಗೊಂಡಿದ್ರು ಸಾಲ? ಅದು ಧರ್ಮಸ್ಥಳ ಸಂಘದಲ್ಲಿ ಮಹಿನಾ ಸ್ವಾಮಿ ಇದರಿಂದ ಆಶ್ರಯದಿಂದ ಹಿಡಿದ್ವಿ ನಾವು. 2000 ನಮ್ಮ ಸಂಗಮ ಇದೆ ಸಿದ್ದಾಪುರದಲ್ಲಿ ಅಂತ ನಾವೊಂದು ಗುಂಪು ಮಾಡಿದ್ವಿ. ಆನಂತರ ಅವ್ರು ನಮ್ದು 2 ವರ್ಷ ನಮ್ಮ ವ್ಯವಹಾರಗಳನ್ನು ನೋಡಿ ಅವ್ರು ನಮ್ಮ ಒಕ್ಕೂಟದ ಅಧ್ಯಕ್ಷ ಅಂತ ಮಾಡ್ತಾರೆ, ಒಂದು ಊರಿಗೆ ಒಂದು ಒಕ್ಕೂಟ ಅಂತ ಮಾಡ್ತಾರೆ 50 ಸಂಘಕ್ಕೆ. ಆ ಒಕ್ಕೂಟದ ಅಧ್ಯಕ್ಷನ ಹೇಳಿದ ಅಧ್ಯಕ್ಷ ಮಾಡಿಬಿಟ್ರು, ನೀವು ಹೆಂಗೆ ಕರೆದಿಲ್ಲ ಈಗ ಅಧ್ಯಕ್ಷ ಮಾಡಿಬಿಟ್ರು, ನಮಗೆ ಭಯ ಇತ್ತವಾಗ ನಮ್ಗೆ ಎಲ್ಲಿ ಸಾರ್ವಜನಿಕ ಭಾಗವಹಿಸಿಲ್ಲಾಗಿತ್ತು, ಆದ್ರೆ ಅವಕಾಶ ಸಿಕ್ತಲೂ ಬಂದ್ವಿ. ಒಂದು ವ್ಯಕ್ತಿ ಮೇಲೆ ಮಾತ್ರ ಹಿಡಿದು ಒಂದ್ 2 ದಿನ ಹೆದರಿಕೆ ಆಯ್ತು, ಕೈ ಹುಡಿ ಕಾಮರ್ ಹುಡಿ ಹಾಕಿ ಹುಡಾಗ್ತದ ಸಮಾಜದಲ್ಲಿ ಗುರುತಿಸಿಕೊಂಡು ಮಾಡ್ಕೊಂಡಿರೋದು ಧರ್ಮಸ್ಥಳ ಸಂಘ. ನಮ್ಮ ಈ ಮಟ್ಟಕ್ಕೆ ಬರ್ಲಿಕ್ಕೆ ಮಂಜಿನ ಸಂಘ ಆಸಿರೋದನ್ನೇ ಕಾರಣ. ಅದು ಈ ಸಂಘದಲ್ಲಿ ನೀವು ಸಾಲ ತಗೋತಿರಲ್ಲ, ಅಲ್ಲಿ ತಗೊಳ್ಳೋದಕ್ಕೂ ಅಥವಾ ಈ ಸಹಕಾರಿ ಸಂಘದಲ್ಲಿ ಅಲ್ಲಿ ತಗೊಳ್ಳೋದಕ್ಕೂ ಅಥವಾ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅಂದ್ರೆ ಬ್ಯಾಂಕಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ಬೇಕು. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಇದ್ರೆ, ಈಗೆಲ್ಲ ಕಂಪ್ಯೂಟರ್ ಅಲ್ಲ, ಒಂದು ಡಾಕ್ಯುಮೆಂಟ್ಸ್ ಕಂಪ್ಯೂಟರ್ ತಗೊಳ್ಳಿಲ್ಲ ಅಂತಾರೆ, ಮತ್ತೆ ಟೈಮಿಗೆ ಅದು ಗ್ರ್ಯಾಂಟ್ ಇದ್ರೆ ಮಾತ್ರ ಕೊಡ್ತಾರೆ ಅವರು. ನಮ್ಮ ಸಂಘದಲ್ಲಿ ಹಂಗಿಲ್ಲ, ನಮ್ದು ಗುಂಪು ಏ ಗ್ರೇಡಲ್ಲಿ ಇತ್ತು ಅಂದ್ರೆ ಒಂದು ವಾರದಲ್ಲಿ ನಮ್ಗೆ ಸಾಲ ಕೊಡ್ತಾರೆ ಅಂತ ನಾವು ಅಷ್ಟರಲ್ಲಿ ಬೆಳೆಸ್ಕೊಂಡಿರೋ. ಅವ್ರ ನಂಬಿಕೆ ಇದ್ರೆ ಇಲ್ಲಿಂದ ಆಫೀಸಿಂದ ಕರೆಕ್ಟಾಗಿ ಅವ್ರು ಕಾಗದಪತ್ರ ಮಾಡಿ ಒಂದು ವಾರದಲ್ಲಿ ಸಾಲ ನಾವು ರಿಕವರಿ ಮತ್ತೆ ನಮ್ಗೆ ಕೊಡ್ತಾರೆ. ಅಂದ್ರೆ ನಮ್ದು ಈ ಸಂಘದ ಸಾಲ ನಮ್ಗೆ ಯಾಕೆ ಅನುಕೂಲ ಅಂದ್ರೆ ಕೂಲಿಕಾರರಿಗೆ ಅದು ವಾರ ವಾರ ಕಟ್ಟಲಿಕ್ಕೆ ಅನುಕೂಲ ಆಗೈತೆ. 1 ಲಕ್ಷ ತಗೊಂಡೆ ಅದು 6 ದಿನ ಬರುತ್ತೆ ವಾರ ವಾರ, 5 ಟೈಮ್ ಕೊಟ್ಟಿರ್ತಾರೆ. ಈ ಒಂದು ವಾರ ಕಟ್ಟಲಿಲ್ಲ ಅಂದ್ರೆ ಬರೋವಾರ ನಷ್ಟ ಕಟ್ಟಾಕೈತಿ. ಈ ಬ್ಯಾಂಕ್ ಸಾಲ ಹಂಗಿಲ್ಲ, ನಾವು ಒಂದು ದೊಡ್ಡ ಅಮೌಂಟೇ ಕಟ್ಟಬೇಕು 1 ವರ್ಷಕ್ಕೆ. ಅವನು ಮಡಿಕೆಯನ್ನು ಮಾಡ್ಬೇಕು, ಭತ್ತ ಮಾಡ್ಬೇಕು, ಯಾವತ್ತೂ ಮಾಡ್ಬೇಕು. ಅವ್ರು ಸ್ವಲ್ಪ ಬಾರ್ಲಿಕ್ಕೆ ಬೇಜಾರಾಗತ್ತೆ ನಮ್ಗೆ, ಸಾಲ ತಗೋ ಖುಷಿ ಆಗ್ತೀವಿ. ಅದಕ್ಕೆ ಇದೇ ನಾವು ಈ ಸಂಘದ ಸಾಲ ಮಾಡ್ಕೊಂಡ್ರೆ ನಾವು ವಾರ ದುಡಿಮೆನ ಮಾಡ್ತೀವಿ, ಸಂಘ ವಾರ ಕಂಡು ಕತ್ಬೇಕಲ್ಲ ಅಂತೇಳಿ. ಅದ್ರ ಜೊತೆ ಸಾಲ ಹೋಗ್ತೀವಿ, ನಮ್ಮ ಇನ್ಕಮ್ ಮನೆ ಉಳಿತಾ ಬಿಡುತ್ತೆ. ಈ ಬ್ಯಾಂಕ್ ಸಾಲ ಸ್ವಲ್ಪ ರೂಲ್ಸ್ ಪ್ರಕಾರ ಮಾಡ್ತಾರೆ, ಅವ್ರು ರೂಲ್ಸ್ ಏನಿದೆ ಮಾಡ್ಲೇಬೇಕು ಅನಿವಾರ್ಯ. ಅದು ಅವ್ರು ಹಂಗೆ ಕೊಡಕ್ ಬರಲ್ಲ. ಬಡ್ಡಿ? ಬಡ್ಡಿ ಸರ್ 8.5% ಈಗ ಸಂಘಕ್ಕೆಲ್ಲ, ಮೊದಲು ಹೆಚ್ಚಿಗೆ ಇತ್ತು. ಈಗ ಮೊದಲೆಲ್ಲ ಸರಾಸರಿ ಬಡ್ಡಿ ಹಾಕ್ತಿದ್ರೆ ಕಷ್ಟ ಇಂಟ್ರೆಸ್ಟ್ ಮಾಡಿ ಎಷ್ಟು ಕಷ್ಟೇ ಬಡ್ಡಿ ತಗೊಂಡು ಮಾಡ್ತಾರೆ, ಮತ್ತೆ ಊರಲ್ಲೇ ಕಲೆಕ್ಷನ್ ಇರ್ತದೆ ಅಲ್ಲಿ ಕಟ್ಟೋದು. ಮತ್ತೆ ನಮ್ಗೊಂದು ಆ ಸಂಘಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಬ್ಯಾಂಕ್ ಅಲ್ಲದೆ ಎಷ್ಟೋ ಜನ ಬರ್ತಾರೆ, 1,00,000-1,00,000 ಜನ ಬರ್ತಾರೆ, ನಮ್ಗೆ ಗುರುತಿಸಲ್ಲ ಅವರು. ಹೋದ್ ಒಂದು ದೊಡ್ಡ ಅಮೌಂಟ್ ಇದ್ರೆ ಮಾತ್ರ ಬರೀ ಇದ್ದಾರೆ, ಬಿಟ್ಟರೆ 50,000 ಇದ್ದಾರೆ ಇವಂತ ಇವಾಗ ಹಿಂಗೆ ಅಂತ. ಇಲ್ಲಿ ಹಂಗಿಲ್ಲ, ಸಾಮಾನ್ಯ ಎಲ್ಲರೂ ಸರಿಯಾಗಿ ಮಾಡ್ತಾರೆ, ಸಹಾಯ ಮಾಡ್ತಾ ಇರಲಿಲ್ಲ. ಅದಕ್ಕೆ 2 ಸಲ ಅಲ್ಲಿ ಅಧ್ಯಕ್ಷ ಆಗಿದ್ವಿ, ಒಬ್ಬೊಬ್ಬರದಲ್ಲಿ 2 ಸಲ ಅಧ್ಯಕ್ಷನ ಆಯ್ಕೆ ಮಾಡಿದ್ರು ಅವರು. ನಮ್ಮ ತಾಯಿ ಸರ್ ಎಲ್ಲ ಬಂದೆಲ್ಲ ಫಂಕ್ಷನ್ಗೆಲ್ಲ ಭಾಗವಹಿಸಿದ್ವಿ ನಾವು. ಆ ಲೆವೆಲ್ಲಿಗೂ ಇದ್ವಿ, ಅಂದ್ರೆ ರಾಜಕೀಯ ಲೆವೆಲ್ಲೂ ಸ್ವಲ್ಪ ಎಲ್ಲದೂ ಭಾಗವಹಿಸ್ತೀವಿ, ಯಾವುದು ಬಿಡಲ್ಲ ಹಿಂಗೆ. ಎಲ್ಲದೂ ಎಲ್ಲದ ಮಾಹಿತಿ ಇರ್ಬೇಕು ಅಂತ ಜೀವನದಲ್ಲಿ. ಸುಮ್ಮನೆ ನಾವು ಕೃಷಿ ಅಷ್ಟೇ ಮಾಡ್ಕೊಂಡ್ರೆ ನಾವು ಯಾರು ಇದು ಮಾಡಲ್ಲ, ಸಮಾಜ ಎಲ್ಲರದೂ ಇರ್ಬೇಕು ಅಂತ ಅನಿಸಿಕೆ. ಅದು ಒಳ್ಳೆಯದು ಸತೀಶ್, ಇಷ್ಟೆಲ್ಲ

ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಹಿಂದೆ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಜಾನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಕುಂದ ಬಾಬು ಘೇವಡಿ ಹಾಗೂ ಬಳಗದವರಿಂದ ಭಜನಾ ಪದಗಳು. ಮುಂದೆ ಕೇಳಿ ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ. ಪಾಪಿ ಜಾತಕ ಬೇಕು ಪರಮತತ್ವದ ಬೋಧ. ಕಥನ ಕಿಲ್ಲದ ಜಪ ತಪ ಕಾಳು ಯಾಕ ಈಗ ಕೊನೆಯಲ್ಲಿ ಕೇಳಿ ನಾನಾರೆಂಬುದು ನಾನಲ್ಲ